ಬೆಳಗಾವಿ ಜಿಲ್ಲೆಯಲ್ಲಿ ಪೋಡಿ ಮುಕ್ತ ಗ್ರಾಮ ಅಭಿಯಾನ ಹಮ್ಮಿಕೊಳ್ಳಲು ಕಂದಾಯ ಸಚಿವರ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿ ಹಾಸನ ಎಫ್ಎಂ. ಕೃಷಿ ರಂಗ ರೈತರ ಕಾರ್ಯಕ್ರಮ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಾಕುಪ್ರಾಣಿಗಳ ತಳಿ ಸಂವರ್ಧನೆಯಲ್ಲಿ ತೊಡಗಿಸಿಕೊಂಡಿರುವ ಹಾಸನದ ಬೊಮ್ಮನಾಯಕನಹಳ್ಳಿಯ ಕೃಷಿಕ ಹಾಗೂ ಪ್ರಾಣಿಪ್ರಿಯ ಎಚ್ಎಂ ರಾಘವೇಂದ್ರ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಸನದ ಸಾಕುಪ್ರಾಣಿ ಪ್ರಿಯರು, ಕೃಷಿಕರು ಹಾಗೂ ಶ್ವಾನತಳಿಯ ಸಂವರ್ಧಕರಾದಂತಹ ಎಚ್ಎಂ ರಾಘವೇಂದ್ರ ಅವರನ್ನ ಮಾತನಾಡಿಸ್ತಾ ಇದ್ದೇವೆ. ಅವ್ರಿಗೆ ಸಾಕುಪ್ರಾಣಿಗಳು ಅಂತ ಹೇಳಿದ್ರೆ ಸಾಕಷ್ಟು ಪ್ರೀತಿ. ಕಳೆದ 20 ವರ್ಷಗಳಿಂದ ಈ ವೃತ್ತಿಯನ್ನ ಮಾಡಿಕೊಂಡು ಬಂದಿದ್ದಾರೆ. ಈಗ ಅದರಿಂದಲೇ ಬದುಕನ್ನು ಕೂಡ ಕಟ್ಟಿಕೊಂಡಿದ್ದಾರೆ. ಈ ಸಾಕುಪ್ರಾಣಿಗಳ ನಡುವಿನ ಒಡನಾಟ, ಅವುಗಳಿಂದ ತಾವು ಬದುಕನ್ನ ಕಟ್ಟಿಕೊಂಡಿರ್ತಕ್ಕಂತಹ ಬಗೆ ಹೇಗಿದೆ ಅನ್ನುವಂಥದ್ದನ್ನ ರಾಘವೇಂದ್ರ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರಾಘವೇಂದ್ರ. ನಮಸ್ಕಾರ ರಾಘವೇಂದ್ರ ಅವರೇ. ಎಷ್ಟು ವಯಸ್ಸು ತಮಗೆ? ನನಗೆ 42. 42 ವರ್ಷ ಆಯ್ತು. ಏನ್ ಓದಿದ್ರಿ ತಾವು? ನಾನು PUC ಮಾಡಿದ್ದೀನಿ. PUC ಓದಿದ್ರಿ. ಮುಂದಕ್ಕೆ ಓದ್ಲಿಕ್ಕೆ ಸಾಧ್ಯ ಆಗ್ಲಿಲ್ವಾ ಅಥವಾ ನೀವು ಓದ್ಲಿಲ್ವಾ? ಇಲ್ಲ, ನಾನು ಓದ್ಲಿಲ್ಲ. ಓದ್ಲಿಲ್ಲ, ಬೇಡ ಸಾಕು ಇಷ್ಟು ಅಂತ ಅನ್ಕೊಂಡ. ಓದ್ಬೇಕು ಅನ್ನೋಂತ ಒತ್ತಡ ಇರ್ಲಿಲ್ವಾ ಮನೆಯವರಿಂದ? ಇಲ್ಲ ಇಲ್ಲ, ಓದ್ಬೇಕು ಅಂತಿತ್ತು. ಬಟ್ ಅಂದ್ರೆ ಅದಕ್ಕೆ ನನ್ಗೆ ಸ್ವಲ್ಪ, ನಮ್ ತಂದೆನೋ ನಾನು 8ನೇ ಕ್ಲಾಸಲ್ಲಿ ಇದ್ದಾಗಲೇ ಇದಾದ್ರಿಂದ ಸ್ವಲ್ಪ ಜವಾಬ್ದಾರಿ ನನ್ನ ಮೇಲೆ ಬಿದ್ದಿದ್ದ ಕಾರಣ ಸ್ವಲ್ಪ ಓದಿಗೆ ಸ್ಟಾಪ್ ಹಿಂದಡೆ ಆಯ್ತು. ಹಂಗಾಗಿ ಮನೆಯನ್ನ ನಿರ್ವಹಣೆ ಮಾಡ್ಕೊಂಡು ಹೋಗೋ ಅಂತ ಜವಾಬ್ದಾರಿ ನಿಮ್ಮ ಮೇಲೆ ಬೀಳ್ತು. ಹಂಗಾಗಿ ಈ ಸಾಕು ಪ್ರಾಣಿಗಳ ನಡುವಿನ ಒಡನಾಟ ನಿಮಗೆ ಹೇಗೆ ಪ್ರಾರಂಭ ಆಗಿದ್ದು? ನನಗೆ ಸುಮಾರು 15 ವರ್ಷ ಇದ್ದಾಗ್ಲಿಂದ ನನಗೆ ಎಲ್ಲಾ ಪ್ರಾಣಿಗಳು ಸಾಕೋದ್ರೆ ತುಂಬಾ ಇಷ್ಟ. ಚಿಕ್ಕದ್ರಿಂದ ನಂಗೆ ಭಾರಿ ಇಷ್ಟ. ಎಲ್ಲರೂ ಬೀದಿಲಿ ನಾಯಿ ಮರಿಗಳು ಹಾಕಿದ್ರೆ ತಗೊಂಡೋಗಿ ಎಲ್ಲಾ ಮರಿ ಸಾಕೊಳ್ಳುವೆ, ಎಲ್ಲಾ ತಗೊಂಡೋಗಿ ನಮ್ಮ ಮನೆ ಮೇಲೆ ಬಿಟ್ಕೊಳ್ಳುವೆ. ಆಮೇಲೆ ಬೆಕ್ಕು ಮರಿ ಆಗ್ಲಿ, ಕೋಳಿ, ಪ್ರತಿಯೊಂದು ಸಾಕು ಪ್ರಾಣಿ ಅಂದ್ರೆ ತುಂಬಾ ಇಷ್ಟ ನನಗೆ. ಇದಂಗೆ ಹೋಗ್ತಾ ಹೋಗ್ತಾ ನಾನು ಸಾಕು ಪ್ರಾಣಿಗಳನ್ನ ಸಾಕ್ಬೇಕು ಅಂತೇಳಿ ಒಂದು ತಂದು ಒಂದೆರಡು ಸಾಕೊಂಡಿದ್ದೆ. ಅದಂಗೆ ಹೋಗ್ತಾ ಹೋಗ್ತಾ ಹೋಗ್ತಾ ಅದು ನನ್ನ ಪ್ಯಾಷನ್ ಇದ್ದಿದ್ದು, ನಾನೀಗ ಕಮರ್ಷಿಯಲ್ ಆಗಿ ಬಿಸ್ನೆಸ್ಗೆ ಅದರಲ್ಲೇ ನಾನು ಡಿಪೆಂಡ್ ಆಗಿ ಜೀವನ ಮಾಡ್ತಾ ಇದ್ದೀನಿ. ಯಾವೆಲ್ಲ ಪ್ರಾಣಿಗಳನ್ನ ಪ್ರಾರಂಭದಲ್ಲಿ ಅಂತಂದ್ರೆ ಬಾಲ್ಯದಲ್ಲಿ ಇಷ್ಟಪಡ್ತಾ ಇದ್ರಿ ಮತ್ತೆ ಸಾಕಾಣಿಕೆ ಮಾಡ್ತಾ ಇದ್ರಿ? ನಾನು ಯಾವ ಪ್ರಾಣಿ ಸಿಗೋರು? ಹಾವು ಸಾಕಿದ್ದೀನಿ, ಅದಿನ ಮರಿ ಸಾಕಿದ್ದೀನಿ. ಏನೇ ಒಂದು ಈಗ ಆಸ್ತಂಬಾ ದೇವಸ್ಥಾನದ ಹಳ್ಳಿ ಮರ ಇದೆ, ಅಲ್ಲೇ ನಂದಲ್ಲೇ ಸ್ಕೂಲ್ ಇದ್ದಿದ್ದು, ಅಲ್ಲಿ ಅದು ಎಲ್ಲ ಬಿದ್ದಿರೋ ಮೇಲ್ಗಡೆ ಮರಿಗಳು, ಅದನ್ನು ತಗೊಂಡ್ಬಂದು ಸಾಕಳುವೆ. ಮತ್ತೆ ಹಾವು ಮರಿಗಳು, ಇನ್ನ ಕೋಳಿ, ಪಕ್ಷಿಗಳು, ಏನ್ ಸಿಕ್ಕರು ಬಿಡ್ತಾ ಇರ್ಲಿಲ್ಲ. ಮತ್ತೆ ಮೀನು ತುಂಬಾ ಇಷ್ಟ ನನಗೆ ಆಗ್ಲಿಂದ, ಇದ್ರ ಬಗ್ಗೆ ಆಸಕ್ತಿ ಜಾಸ್ತಿ. ಈ ಒಂದು ಆಸಕ್ತಿ ಬೆಳೀಲಿಕ್ಕೆ ಏನ್ ಕಾರಣ ನಿಮ್ಗೆ, ಮತ್ತೆ ಹೇಗೆ ಪ್ರಾರಂಭ ಆಯ್ತು ಇದು ಅಂತ? ವೈ ಬರ್ತೇನೆ, ನನಗೆ ಚಿಕ್ಕದ್ರಿಂದ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ. ನಾನು ಚಿಕ್ಕದ್ರಲ್ಲ ನಮ್ಮಮ್ಮ ಏನ್ ಮಾಡ್ತೀಯಪ್ಪ ನೀನು ಅಂತ ಹೇಳಿದ್ರೆ ನಾನು ಝೂಲ್ ಕೆಲ್ಸಕ್ಕೆ ಸೇರ್ಕೋತೀನಿ ಅನ್ನೋವೆ. ಅಂದ್ರೆ ಅಷ್ಟು ಇಷ್ಟ ನನಗೆ ಪ್ರಾಣಿಗಳ ಜೊತೆ ಬೆರೀಬೇಕು, ಜೊತೆನೆ ಜೀವನ ಮಾಡಬೇಕು ಅನ್ನೋದು ವಹಿವಾಟು ಇಟ್ಕೋಬೇಕು ಅಂತ ನಂಗೆ ಭಾರಿ ಇಷ್ಟ. ಬಟ್ ಹೋಗ್ತಾ ಹೋಗ್ತಾ ಈಗ ಶ್ವಾನಗಳ ಬಗ್ಗೆ ಅಲ್ಲಿ ಅತಿ ಹೆಚ್ಚು ಕಾಳಜಿ ಜಾಸ್ತಿ ಆಗಿ ಈಗ ಅದನ್ನ ನಾನು ವೃತ್ತಿಯಾಗಿ ಕೂಡ ಮಾಡ್ಕೊಂಡು ಮುಂದುವರಿತಾ ಇದ್ದೀನಿ. ಈ ಒಂದು ನಿಮ್ಮ ಹವ್ಯಾಸ ಏನಿತ್ತು, ಇದು ವೃತ್ತಿಯಾಗಿ ಬದಲಾಗುತ್ತೆ ಅನ್ನುವಂಥದ್ದು ನಿಮ್ಗೇನಾದ್ರೂ ಮುನ್ಸೂಚನೆ ಇತ್ತು? ಇಲ್ಲ ಇಲ್ಲ, ಖಂಡಿತ ಇರಲಿಲ್ಲ ನನಗೆ. ನಾನು ಇದ್ದಿದ್ದು ಪ್ಯಾಷನ್ ಸಾಕಬೇಕು ಅಷ್ಟೇ, ನನ್ನ ತಲೆಯಲ್ಲಿ ಇದ್ದಿದ್ದು. ಪ್ರತಿಯೊಂದು ಅಷ್ಟೇ, ಮೀನಾಗ್ಲಿ ಪಕ್ಷಿಗಳು ಸುಮಾರು ಸಾಕುವೆ. ಬಟ್ ಏನಪ್ಪ ಇದೊಂದು ಶ್ವಾನಗಳದೇನಾದ್ರೆ ಅದೊಂದು ವೃತ್ತಿ ಆಗಂಗೆ ಬದಲಾವಣೆ ಆಯ್ತು. ಮಾರ್ಕೆಟ್ ಹಂಗೆ ಚೆನ್ನಾಗಿತ್ತಲ್ಲ ಅದ್ರದ್ದು, ನಾನು ಹಂಗೆ ಹೋಗ್ತಾ ಹೋಗ್ತಾ ಪ್ಯಾಷನ್ ಇದ್ದಿದ್ದು ಬಿಸ್ನೆಸ್ ಕನ್ವರ್ಟ್ ಆಯ್ತು. ಈಗ ನಿಮ್ಮ ಹವ್ಯಾಸ ಅನ್ನುವಂಥದ್ದು ವೃತ್ತಿಯಾಗಿ ಬದಲಾಗಿದ್ದು ಯಾವಾಗ ಆಯ್ತು? ಹೆಚ್ಚಿಗೆ ನನಗೊಂದು 20 ವರ್ಷ ಆಯ್ತು. 20 ವರ್ಷನೇ ಆಯ್ತು. ನೀವೇ ಬದಲಾವಣೆ ಮಾಡ್ಕೊಂಡ್ರ ಅಥವಾ ಅದಾಗೆ ಆಯ್ತು? ಹೇಗೆ? ಇಲ್ಲ ಸರ್, ಅದೇ ಹೋಗ್ತು. ಈಗ ಏನಪ್ಪ ನಾನು ಒಂದು ತಂದಿದ್ದೆ, ಒಂದು ಮರಿ ಆಗ್ತು, ಈಗ ಎಲ್ಲ ಬಂದು ಕೇಳಕ್ ಸ್ಟಾರ್ಟ್ ಆದ್ರು ಅಲ್ಲಿ ಅಕ್ಕಪಕ್ಕದವರೆಲ್ಲ. ಆಮೇಲೆ ಬಂದು ನೋಡಿದೆ, ಅದೇನೋ ಚೆನ್ನಾಗಿ ಸಿಕ್ತು. ಅದು ಒಂದ್ ಇದ್ದಿದ್ ಎರಡಾಯ್ತು, ಎರಡಿದ್ದಿದ್ ನಾಲ್ಕಾಯ್ತು, ಅದೇ ರೀತಿ ಹೋಗ್ತಾ ಹೋಗ್ತಾ ಹೋಗ್ತಾ ನೆಟ್ವರ್ಕ್ ಚೆನ್ನಾಗಿ ಬೆಳೀತು ನಮ್ದು. ಎಲ್ಲಾ ಕಡೆ ಹೊರಗಡೆ ಎಲ್ಲ ಈ ಡಾಕ್ ಶೋಗಳಲ್ಲಿ ಅದೆಲ್ಲ ಭಾರಿ ಇಷ್ಟ ನನ್ಗೆ. ಡಾಕ್ ಶೋ ನಡೀತು ಅಂದ್ರೆ ಸುಮ್ನೆ ನೋಡಕಾರು ಹೋಗುವೆ, ನಾನು ಆಗ್ಲೇ SLCಲೇನೆ ಹೋಗುವೆ, ಬರೀ ನೋಡ್ಕೊಂಬರಕ್ಕೆ. ಎಲ್ಲೇ ಆದ್ರೆ ಬೆಂಗಳೂರು ಮೈಸೂರು ಈ ದಸರಾ ಶೋಗಳಲ್ಲಿ ಎಲ್ಲ ಶ್ವಾನ ಪ್ರದರ್ಶನ ಎಲ್ಲೇ ನೋಡೋರು ನೋಡೋದು, ನೋಡಕ್ಕೋಸ್ಕರನೇ ಸುತ್ತಾಡುವೆ. ಅದು ಹೋಗ್ತಾ ಹೋಗ್ತಾ ಹಂಗೇನೆ ನಮ್ಗೆ ಒಂದು ಬಿಸ್ನೆಸ್ ಮಾಡೋ ಇದಕ್ಕೆ ತರಕಂತ. ಯಾವ ತರದ ನಾಯಿಗಳು ಇಷ್ಟ ನಿಮ್ಗೆ ಹೆಚ್ಚು? ನನಗೆ ಗ್ರೇಟ್ ಡೇನ್ ಅಂತ ಒಂದು ತಳಿ ಬರುತ್ತೆ, ತುಂಬಾ ದೊಡ್ಡ ಹ್ಯೂಜ್ ಆಗಿರುತ್ತೆ. ಅದು ಮುಂಚಿಂದನೂ ನಂದು ಭಾರಿ ಫೇವರೇಟ್ ಅದು ಗ್ರೇಟ್ ಡೇನ್. ಅದು ಗ್ರೇಟ್ ಡೇನ್ ಭಾರಿ ಇಷ್ಟ ನನಗೆ. ನೀವು ಸಾಕಷ್ಟು ನಾಯಿಗಳನ್ನ ಸಾಕ್ತೀರಿ, ಎಷ್ಟು ತಳಿಗಳು ನಿಮ್ಮ ಹತ್ರ? ನನ್ನ ಹತ್ರ ಒಂದು 30 ತರ ತಳಿ ಇದೆ. 30 ತರ ತಳಿ? 30 ತಳಿ ಇದಾವೆ. 30 ತರ ತಳಿಯನ್ನ ನೀವು ಒಬ್ಬರೇ ನೋಡ್ಕೊಳ್ಳಿಕ್ಕೆ ಇದ್ದಾರೆ? ಇಬ್ರು ಹುಡುಗರು ಇದಾರೆ, ಇಬ್ರು ಹುಡುಗರು ಇಟ್ಕೊಂಡಿದ್ದೀನಿ, ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅವರು ನಿಮಗೆ ಸಹಾಯ ಮಾಡ್ತಾರೆ? ಹೌದು. ಯಾವ್ಯಾವ ತಳಿ ಇದಾವೆ ಅಂತ ಹೇಳಿ ಹೇಳ್ಬೋದು? ಇದೆ ಜರ್ಮನ್ ಶೆಪರ್ಡ್ ಇದೆ, ಗ್ರೇಟ್ ಡೇನ್ ಇದೆ, ಲ್ಯಾಬ್ರಡಾರ್ ಇದೆ, ಗೋಲ್ಡನ್ ರಿಟ್ರೀವರ್, ಡಾಬರ್ ಮೆನ್, ಸಿಡ್ಸ್, ಪೂಡಲ್, ಬೀಗಲ್, ಇನ್ನು ಸುಮಾರು ತಳಿಗಳಿದಾವೆ, ರಾಟ್ವಿಲ್ಲರ್. ಇಲ್ಲಿ ಒಟ್ಟಲ್ಲಿ ನಮ್ಮ ಇದಕ್ಕೆಲ್ಲ ಅತಿ ಹೆಚ್ಚು ಮಾರ್ಕೆಟ್ ಇರುವಂತ ಎಲ್ಲಾ ಬ್ರೀಡ್ಗಳು ಇಟ್ಕೊಂಡಿದ್ದೀನಿ. ಹೆಚ್ಚು ತಳಿಗಳನ್ನ ಸಂವರ್ಧನೆ ಮಾಡ್ತಕ್ಕಂಥದ್ದು ಕಾಪಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಆಗೋದಿಲ್ವಾ? ತುಂಬಾ ಕಷ್ಟ ಇದೆ ಅಂದ್ರೆ, ಬಟ್ ಏನಾದ್ರೂ ಎಲ್ಲಾ ಸವಲತ್ಗಳಿದೆ. ನಾನು ಸ್ಟಾರ್ಟ್ ಮಾಡಿದಾಗ ಏನು ಇರಲಿಲ್ಲ ನಮ್ಮ ಹಾಸನದಲ್ಲಿ. ಒಂದು ಸ್ಕ್ಯಾನ್ ಮಾಡಬೇಕು ಅಂದ್ರೆ ಬೆಂಗಳೂರಿಗೆ ತಗೊಂಡೋಗಬೇಕಾಯ್ತು, ಒಂದು ಎಕ್ಸ್ರೇ ಮಾಡಿಸ್ಬೇಕು ಅಂದ್ರೆ ಬೆಂಗಳೂರಿಗೆ ತಗೊಂಡೋಗಬೇಕಿತ್ತು. ಇವಾಗೆಲ್ಲ ಹಾಸನದಲ್ಲೇ ವೆಟರ್ನರಿ ಕಾಲೇಜ್ ಇದೆ, ಎಲ್ಲಾ ಸವಲತ್ತುಗಳಿದೆ, ಒಂದು ಸ್ಕ್ಯಾನಿಂಗ್ ಆಗಲಿ, ಒಂದು ಒಳ್ಳೊಳ್ಳೆ ಡಾಕ್ಟರ್ಸ್ಗಳಿದ್ದಾರೆ. ಈಗೇನು ಕಷ್ಟ ಆಗಲ್ಲ ಸರ್, ನಾವು ನೀಟಾಗಿ ಕೇರ್ ತಗಂತು ಅಂದ್ರೆ ಅದಕ್ಕೆ ಏನ್ ಬೇಕೋ ಆ ಟೈಮಲ್ಲಿ ನಾವು ಒದಗಿಸ್ಬಿಟ್ರೆ ಆರಾಮಾಗಿ ನಾವು ಬ್ರೀಡ್ ಮಾಡಿಸ್ಬೋದು. ಈ ಬ್ರೀಡಿಂಗು ಅಥವಾ ಸಂವರ್ಧನೆ ಅನ್ನುವಂಥದ್ದನ್ನ ಎಲ್ಲರೂ ಕೂಡ ಮಾಡೋಕ್ಕಾಗೋದಿಲ್ಲ, ಗೊತ್ತಿರೋ ಅಂಥವ್ರು ಮಾತ್ರ ಮಾಡ್ಬೋದು. ಸಂವರ್ಧನೆ ಮಾಡೋ ಸಮಯದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು, ಸಂವರ್ಧನೆಯನ್ನು ಹೇಗೆ ಮಾಡಬೇಕಾಗುತ್ತೆ? ಸರ್, ಏನಿಲ್ಲ, ಅದು ಮಾಡ್ಬೋದು ಎಲ್ಲರೂ, ಬಟ್ ಅದ್ರ ಬಗ್ಗೆ ಒಂದು ಅಟ್ಯಾಚ್ಮೆಂಟ್ ಇಟ್ಕೊಬೇಕು. ಈಗ ಸುಮ್ಮನೆ ಕೆಲವರು ಏನೋ ನಾವು ಸಾಕಿದೀವಿ, ನಾವು ಇದನ್ನ ದುಡಿಮೆ ಮಾಡೋಕ್ಕೆ ಅಂತಾನೆ ಸಾಕಿ ಅದಕ್ಕೆ ಉಪಯೋಗಿಸ್ಕೊಳ್ಳೋ ಮಾಡೋಕ್ಕಾಗಲ್ಲ. ಫಸ್ಟ್ ಅದ್ರ ಜೊತೆ ಒಳ್ಳೆ ಒಡನಾಟ ಇಟ್ಕೋಬೇಕು, ನಾವು ನಾವು ಬಾಂಧವ್ಯ ಬೆಳೆಸ್ಕೊಬೇಕು. ಅವಾಗ ಏನಾಗುತ್ತೆ, ಅವ್ರ ಮೈಂಡ್ ಸೆಟ್ ಅದೇ ತರ ಇರುತ್ತೆ. ಅವಾಗ ಯಾವ ಟೈಮಲ್ಲಿ ಏನೇನು ಆಗ್ಬೇಕು ಅದಾಗುತ್ತೆ, ಅವ್ ಸೀಸನ್ಗೆ ಬರೋ ಟೈಮಲ್ಲಿ ನೀಟಾಗಿ ಸೀಸನ್ಗೆ ಬರ್ತವೆ. ಅವಾಗ ನಾವು ಜಾಗೃತವಾಗಿ ನೋಡ್ಕೊಂಡು ಅದು ಈಗ ಹೀಟಿಗೆ ಬಂದಾಗೆಲ್ಲ ನಾವು ಒಂದು 9 ದಿವಸ ವೇಟ್ ಮಾಡ್ಬೇಕಾಗುತ್ತೆ. ಒಂದು 9-10 ದಿವಸ ಅದಾದ್ಮೇಲೆ ನಮ್ಮಂತ ಈಗ ಬ್ರೀಡರ್ ಗಳಿರ್ತಾರೆ, ಅವ್ರು ನಮ್ಮ ಹತ್ರ ಮೇಲ್ಗಳಿರ್ತವೆ ಅಂತ ಒಳ್ಳೆ ಕ್ವಾಲಿಟಿ ಮೇಲ್ಗಳನ್ನ ಸೆಲೆಕ್ಟ್ ಮಾಡಿ, ಪ್ರೂವನ್ ಆಗಿರುವಂತ ಮೇಲ್ಗಳನ್ನ ಸೆಲೆಕ್ಟ್ ಮಾಡಿ ಅಂತ ಮೇಲ್ಗಳಲ್ಲಿ ಮೀಟಿಂಗ್ ಮಾಡಿಸಿದ್ರೆ ಖಂಡಿತವಾಗ್ಲೂ ಅದು ಸಕ್ಸಸ್ ಕಾಣುತ್ತೆ, ಸಕ್ಸಸ್ ಆಗುತ್ತೆ. ಅದನ್ನ ಎಲ್ಲದನ್ನು ಕೂಡ ಯಾವ ಸಮಯದಲ್ಲಿ ಬಂತು ಮತ್ತೆ ಯಾವಾಗ ಬರುತ್ತೆ ಇದ್ರ ಬಗ್ಗೆ ಎಲ್ಲ ನೀವು ಲೆಕ್ಕಪತ್ರ ಇಟ್ಕೊಂಡಿರ್ಬೇಕಾಗತ್ತ ಅಥವಾ ನಿಮಗೆ ಗೊತ್ತಾಗುತ್ತೆ ಹೆಂಗೆ? ಹೌದು, ಗೊತ್ತಾಗುತ್ತೆ. ಈಗ ಅದು ಕಾಮನ್ ಆಗಿ ಬರುವಂತದ್ದೆಲ್ಲ ನಾಯಿಗಳಲ್ಲಿ 9-10 ಫಸ್ಟ್ ಇಟಿಗೆ ಬರ್ತವೆ. ಅದಾಗಿ ಮತ್ತೆ 3 ಇಂದ 6 ಒಳಗಡೆ ಯಾವಾಗ್ಲಾರು ಬರ್ಬೋದು. ಫಸ್ಟ್ ಇಟಿಂಗ್ ಮಾಡಿಸ್ಬಾರ್ದು ಅಂದ್ರೆ ಅವಾಗಿನ ಮೆಚುರಿಟಿ, ಹಂಗಾಗಿ ಇನ್ನು ಬೆಳೆಯುವಂತ ಸಮಯ ಇರುತ್ತವೋ. ಎರಡನೇ ಇಟಿಗೆ ಅದಾಗಿ 3-6 ಯಾವಾಗ್ಲಾರು ಬರ್ತವೆ. ಅದ್ ಬಂದಾಗ ಎರಡನೇ ಇಟಿಗೆ ಕರೆಕ್ಟ್ ಟೈಮು, ಆ ಟೈಮಲ್ಲಿ ನಾವು ತಗೊಂಡು ನೀಟಾಗಿ ಮೇಟ್ ಮಾಡಿಸಿದ್ರೆ ನೀಟಾಗಿ ಅದರಲ್ಲಿ ಮರಿ ಹಾಕಿಸ್ಬೋದು. ಈಗ ಎಷ್ಟು ಮರಿಗಳನ್ನ ನೀವು ಒಂದು ವರ್ಷದಲ್ಲಿ ಉತ್ಪಾದನೆ ಮಾಡ್ತಿದ್ರಿ ಮತ್ತೆ ಮಾರಾಟವನ್ನು ಮಾಡ್ತಾ ಇದ್ರಿ? ಸರ್, ಅದು ಈಗ ಒಂದು ನಾಯಿ ಅಂತ ಲೆಕ್ಕ ಹಾಕೊಂಡ್ರೆ ಒಂದು ವರ್ಷಕ್ಕೆ 2 ಮರಿ ಆಗ್ತವೆ, ಬಟ್ ನಾವು 2 ಹಾಕ್ಸಲ್ಲ, ಒಂದು ಗ್ಯಾಪ್ ಕೊಡ್ತೀವಿ, ವರ್ಷಕ್ಕೆ 1 ಮಾಡಿಸೋದು. ಯಾಕೆ? ಯಾಕಂದ್ರೆ ಅದು ಫೀಮೇಲು ವೀಕ್ ಆಗುತ್ತೆ, ಸ್ಟ್ರೆಂತ್ ಕಮ್ಮಿ ಆಗುತ್ತೆ. ನಾವ್ ಏನೇ ಫುಡ್ ಕೊಟ್ರು ಅದು ವೀಕ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನಾವು ವರ್ಷಕ್ಕೆ 1 ಮಾಡಿಸ್ತೀವಿ, ಸಾಕು. 1 ಮಾಡಿಸಿದ್ರೆ ಏನ್ ಆರಾಮಾಗಿ ನಾಯಿನೂ ಚೆನ್ನಾಗಿರುತ್ತೆ, ಫ್ಯೂಚರ್ ಅಲ್ಲಿ ಮರಿಗಳು ಚೆನ್ನಾಗಿ ಬರ್ತಾವ, ಅವುಗಳು ಚೆನ್ನಾಗಿ ಬರುತ್ತೆ. ಇಲ್ಲಾಂದ್ರೆ ವೀಕ್ ಆಗಿರೋದು, ಹ್ಯಾಂಡಿಕ್ಯಾಪ್ಟ್ ಆಗೋದು, ಗ್ರೋತ್ ಬರಲ್ಲ, ಈ ಕಂಪ್ಲೇಂಟ್ ಎಲ್ಲ ಬರಕ್ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ವರ್ಷಕ್ಕೆ 1 ಮಾಡಿಸೋದು ಬೆಟರ್. ನೀವು ಯಾವಾಗಲೂ ವರ್ಷದಲ್ಲಿ 1 ಮಾಡಿಸೋದು? ಯಾವ ಸಂದರ್ಭದಲ್ಲಿ ಮಾಡಿಸ್ತೀರಿ? ಸಂದರ್ಭ ಅವೇನಿಲ್ಲ ಸರ್, ವರ್ಷಪೂರ್ತಿ ಯಾವಾಗ್ಲೂ ರೀಟಿ ಬರ್ತವೆ. ನಾವು ಒಂದ್ ಹೀಟ್ ಸ್ಕಿಪ್ ಮಾಡೇ ಮಾಡಿಸೋದು ಒಟ್ಟಿನಲ್ಲಿ, ಒಂದ್ ಹೀಟ್ ಸ್ಕಿಪ್ ಮಾಡೇ ಮಾಡ್ತೀವಿ. ಈಗ ಅವು ದಷ್ಟಪುಷ್ಟವಾಗಿ ಇರಬೇಕು, ಒಳ್ಳೆ ಪ್ರೀತಿ ವಿಶ್ವಾಸದಿಂದ ಇರಬೇಕು ಅಂತ ಅಂದ್ರೆ ಹೇಗೆ ಅವುಗಳನ್ನ ಪಾಲನೆ ಮಾಡಬೇಕಾಗುತ್ತೆ, ಏನನ್ನೆಲ್ಲ ನೀಡಬೇಕಾಗುತ್ತೆ? ಸರ್, ಏನಿಲ್ಲ, ಈಗ ನಾವ್ ಏನ್ ತಿಂತೀವೋ ಅದನ್ನೇ ಕೊಡಬಹುದು ಅವಕ್ಕೆ, ಏನ್ ಎಕ್ಸ್ಟ್ರಾ ಏನು ನಾವು ಕೇರ್ ತಗೋಬೇಕು ಅಂತ ಏನಿಲ್ಲ. ಬಟ್ ಏನಪ್ಪ, ನಾವು ತಿನ್ನೋದ್ರಲ್ಲಿ ಪ್ರೋಟೀನ್ಸ್ ಕ್ಯಾಲ್ಸಿಯಂ ಕಮ್ಮಿ ಇರೋದ್ರಿಂದ ಅದಕ್ಕೆ ಎಕ್ಸ್ಟ್ರಾ ಸ್ವಲ್ಪ ಈ ಮೊಟ್ಟೆ, ಚಿಕನ್, ಇಂಥದ್ದು ಸ್ವಲ್ಪ ಮನುಷ್ಯರಿಗೂ ಅವಕ್ಕೆ ಕಂಪೇರ್ ಮಾಡಿದ್ರೆ, ಅವೆಲ್ಲ ನಾನ್ ವೆಜ್ ಬಯಟ ಪ್ರಾಣಿಗಳು, ವೆಜ್ ಅಲ್ಲಿ ಸ್ವಲ್ಪ ಕಮ್ಮಿ ಸ್ಟ್ರೆಂತ್ ಅವಕ್ಕೆ. ಅದೇ ನೋಡಿ, ನಾನ್ ವೆಜ್ ಮೊಟ್ಟೆ ಇದೆಲ್ಲ ಚೆನ್ನಾಗಿ ಕೊಟ್ಕೊಂಬಂತು ಅಂದ್ರೆ ಚೆನ್ನಾಗಿರ್ತಾವ ನಾಯಿಗಳು, ದಷ್ಟಪುಷ್ಟವಾಗಿರ್ತವೆ, ನೀವು ಬ್ರೀಡಿಂಗ್ ಮಾಡಿಸೋ ಟೈಮಲ್ಲಿ ಅನುಕೂಲ ಆಗುತ್ತೆ. ಹಂಗಾಗಿ ಅದು ಬೆಟರ್ ಅನ್ಸುತ್ತೆ. ಈಗ ಸುಮಾರು 30 ತಳಿ ಸಾಕೊಂಡಿದ್ದೀನಿ ಅಂತ ಹೇಳಿದ್ರಿ, ಪ್ರತಿ ದಿವಸ ಅದಕ್ಕೆ ಫುಡ್ ಆಗ್ಬೋದು ಬೇರೆದಾಗ್ಬೋದು, ಎಷ್ಟು ಖರ್ಚು ಬರುತ್ತೆ? ಡೈಲಿ ನಂಗೆ 3-4 ಖರ್ಚು ಬರುತ್ತೆ. 3-4 ಪ್ರತಿ ದಿವಸ ಬರುತ್ತೆ. ಅಷ್ಟು ನಾಯಿಗೆ ನಂಗೆ ಡೈಲಿ 20 ಚಿಕನ್ ಬೇಕು, 15 ರೈಸ್ ಬೇಕು, ಮತ್ತೆ ವಾರದಲ್ಲಿ 1-2 ಚಿಕನ್ ಕೊಡಲ್ಲ ನಾವು, ಬರೀ ಮೊಸರು ಕೊಡ್ತೀವಿ, ಮೊಸರು, ಕರ್ಡ್ ರೈಸ್, ಒಂದೊಂದು ಮೊಟ್ಟೆ ಕೊಡ್ತೀವಿ. ಮತ್ತೆ ಇನ್ನ ಪ್ರೆಗ್ನೆಂಟ್ ಟೈಮಲ್ಲಿ ನಾಯಿಗಳಿಗೆ 3 ಫೀಡಿಂಗ್ ಕೊಡಬೇಕಾಗುತ್ತೆ. ಈ ಕಾಮನ್ ಆಗಿದೆ 2 ಕೊಟ್ರೆ ಸಾಕು, ಅದೇ ಅವು ಪ್ರೆಗ್ನೆಂಟ್ ಇದ್ದಾಗ ಸ್ವಲ್ಪ ರುಚಿ ರುಚಿಯಾಗಿರೋದು ಕೇಳ್ತವೆ. ಅಂತ ಟೈಮಲ್ಲಿ ಮೂರು ಟೈಮ್ ಒಳ್ಳೊಳ್ಳೆ ಫುಡ್ ಗಳನ್ನ ಕೊಟ್ಕೊಂಡ್ರೆ ಮರಿಗಳು ಚೆನ್ನಾಗಿ ಗ್ರೋತ್ ಬರ್ತವೆ, ತಾಯಿಲು ಹಾಲು ಚೆನ್ನಾಗಿ ಬರುತ್ತೆ, ಮರಿಗಳು ಒಳ್ಳೆ ಚೆನ್ನಾಗಿ ಲಿಟರ್ ಆಯ್ತವೆ, ವೀಕ್ ಆಗಲ್ಲ ಫಿಮೇಲ್ ಗಳು. ಎರಡು ದಿವಸ ಮಾಂಸಾಹಾರ ಕೊಡೋದಿಲ್ಲ ಅಂತ ಹೇಳಿದ್ರಲ್ಲ, ಯಾಕೆ ಅಂದ್ರೆ ಕಂಟಿನ್ಯೂಸ್ ಕೊಡಬಾರ್ದು, ಅವಾಗ ಸ್ವಲ್ಪ ಈಗ ಡೈಜೆಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಡೈಲಿ ಚಿಕನ್ ಕೊಡ್ಕೊಂಡ್ ಬಂತು ಅಂದ್ರೆ ಎಕ್ಸಸ್ ಆಫ್ ಹೀಟ್ ಆಗುತ್ತೆ, ಹಂಗಾಗಿ ಸ್ವಲ್ಪ ಸ್ವಲ್ಪ ರೆಸ್ಟ್ ಕೊಟ್ಕೊಂಡು ಒಂದೊಂದು 15 ದಿವಸಕ್ಕೊಂದ್ ಸರಿ ಬೇಕಾದ್ರೆ ಒನ್ ಟೈಮ್ ಉಪವಾಸ ಇಟ್ಟರು ಒಳ್ಳೇದೇನೆ, ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರುತ್ತೆ, ಹೆಲ್ತಿ ಆಗಿರ್ತಾವ ನಾಯಿಗಳು. ಹಂಗಾಗಿ ಈಗ 30 ತಳಿಯ ನಾಯಿಗಳನ್ನ ಸಾಕಾಣಿಕೆಯನ್ನ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ, ಅವುಗಳಲ್ಲಿ ಮರಿಗಳನ್ನ ಉತ್ಪಾದನೆ ಮಾಡ್ತೀರಿ, ಮಾರಾಟವನ್ನ ಮಾಡ್ತಾ ಇರ್ತೀರಿ. ಅತ್ಯಂತ ಕಡಿಮೆ ಬೆಲೆಗೆ ಹೋಗ್ತಕ್ಕಂಥದ್ದು ಯಾವುದು ಮತ್ತೆ ಯಾಕೆ, ಅತ್ಯಂತ ಹೆಚ್ಚು ಬೆಲೆಗೆ ಹೋಗ್ತಕ್ಕಂಥದ್ದು ಯಾವುದು ಮತ್ತೆ ಅದು ಯಾಕೆ ಅಂತ? ಸರ್, ಇದರಲ್ಲಿ ನಾವು ಕಡಿಮೆ ಬೆಲೆ ಹೆಚ್ಚು ಬೆಲೆ ಅನ್ನೋದಕ್ಕಿಂತ ಪೆಟ್ ಕ್ವಾಲಿಟಿ ಶೋ ಕ್ವಾಲಿಟಿ ಅಂತ ಎರಡು ತರ ಇರುತ್ತೆ. ಈಗ ನೋಡಿ, ಈ ಪೊಮೇರಿಯನ್ನು ಈ ಡ್ಯಾಶ್ ಹ್ಯಾಂಡ್ ಎಲ್ಲ ನಾವು ಕಣಂಗೆ 4,000-5,000 ಅಂತ ಸಿಗುತ್ತೆ, ಅದೇ ಪೊಮೇರಿಯನ್ನು 50,000-1,00,000 ಇದಾವೆ. ಓಹೋ, ಈಗ ಡಾಬರ್ ಮೇನ್ ಗಳು 8,000-10,000 ರೂಪಾಯಿ ಕಾಮನ್ ಆಗಿ ಇಲ್ಲಿ ಸಿಗುವಂತ ಮರಿಗಳು 1,00,000-2,00,000 ರೂಪಾಯಿ ಡಾಬರ್ ಮೇನ್ ಇದಾವೆ ಅಂತ. ಅದರಲ್ಲಿ ಶೋ ಕ್ವಾಲಿಟಿ ಅಂತ ಬರುತ್ತೆ, ಅದೇನಪ್ಪಾ ಅಂತ ಹೇಳಿ ಕೆಸಿಎ ಶೋಗಳು ನಡೆಯುತ್ತೆ ಎಲ್ಲಾ ಕಡೆ, ಮಾಲೂರ್ ಇಂಡಿಯಾ ಎಲ್ಲಾ ಕಡೆ ನಡೆಯುತ್ತೆ. ಆ ಶೋಗಳಿಗೆ ಈಗ ಅದಕ್ಕೊಂದು ಬ್ರೀಡ್ಗೆ ಸ್ಪೆಸಿಫಿಕ್ ಆಗಿ ಒಂದು ಇಷ್ಟೇ ಹೈಟ್ ಇರಬೇಕು, ಇಷ್ಟೇ ಬಾಡಿ ಇರಬೇಕು, ಇಷ್ಟೇ ವೆಯ್ಟ್ ಇರಬೇಕು ಅಂತ ಒಂದು ಸ್ಟ್ಯಾಂಡರ್ಡ್ ಸೈಜ್ ಇದೆ. ಅದಕ್ಕೆ ಆ ಸೈಜ್ನ ನೋಡಿ ಜಡ್ಜ್ ಮಾಡಿ ಆ ಬ್ರೀಡ್ಗೆ ಫಸ್ಟ್ ಸೆಕೆಂಡ್ ಈ ತರ ಪ್ರೈಸಸ್ ಗಳೆಲ್ಲ ಕೊಡ್ತಾರೆ. ಈಗ ನಮ್ದು ಇಲ್ಲಿ ಹಾಸನಲ್ಲಿ ಪ್ರತಿ ನವೆಂಬರ್ ಅಲ್ಲೂ ಡಾಗ್ ಶೋ ಮಾಡ್ತೀವಿ ಹಾಸನ್ ಕೆನಕ್ ವತಿಯಿಂದ, ಆ ಶೋಗಳಿಗೆಲ್ಲ ಬಂದ್ರೆ ಗೊತ್ತಾಗ್ಬಿಡುತ್ತೆ. ಆ ತರ ಶೋ ಬ್ರೀಡ್ಗಳಲ್ಲಿ ಈಗ 8,000-10,000 ರೂಪಾಯಿ ನಾಯಿಗೆ ಸಾಕೋದಕ್ಕೂ ಅಷ್ಟೇ ಖರ್ಚು ಬರುತ್ತೆ, ನೀವು 1,00,000 ರೂಪಾಯಿ ಬೆಲೆ ಬಾಳೋ ಸಾಕ ನಾಯಿಗೂ ಅಷ್ಟೇ ಖರ್ಚು ಬರುತ್ತೆ, ಬಟ್ ಕ್ವಾಲಿಟಿ ಚೇಂಜ್ ಆಗುತ್ತೆ. ಇದ್ರಲ್ಲಿ ಆದಾಯ ಜಾಸ್ತಿ ನಿಮ್ಗೆ. ಈಗ ನೀವು 8,000 ರೂಪಾಯಿ ನಾಯಿ ತನ್ಸಾಕಿ ಅದೇ ಮೇಂಟೆನೆನ್ಸ್ ಮಾಡಿದ್ರೆ ನೀವು ಒಂದೊಂದು ಮರಿ 8,000-10,000 ರೂಪಾಯಿ ಮರಿ ಮಾರ್ಬೋದು. ಇದರಲ್ಲಿ 1,00,000 ರೂಪಾಯಿ ನಾಯಿ ತಂದ್ರೆ ಮಿನಿಮಮ್ 50,000-60,000 ರೂಪಾಯಿ ನಮ್ಮಂತವ್ರೆ ತಾಂತಿ ಮರಿಗಳನ್ನ, ಒಂದೊಂದು ಮರಿನ ಅದೇ ಬ್ರೀಡ್ನ ಅಂದ್ರೆ ಅದೇ ಪೆಟ್ ಕ್ವಾಲಿಟಿ ಶೋ ಕೊಡಿ. ಎರಡು ತರ ಇರುತ್ತೆ, ಅದರಲ್ಲಿ ನೀವು ಎಷ್ಟು ಕ್ವಾಲಿಟಿ ಮೇಂಟೈನ್ ಮಾಡ್ತೀರಾ ಅಷ್ಟು ಹೆಚ್ಚಾಗಿ ಆದಾಯ ಗಳಿಸಬಹುದು. ಈ ಶೋ ಕ್ವಾಲಿಟಿ ಅಂತ ಅಂತಂದ್ರೆ ಶೋ ಮಾಡ್ಲಿಕ್ಕೆ ಮಾತ್ರ ಅನುಕೂಲ ಆಗುತ್ತಾ ಅಥವಾ ಹೇಗೆ ಅಂದ್ರೆ ಅದಕ್ಕೆ ಶೋ ಮಾಡೋದಕ್ಕೆ ಸಾಕಂತದ್ದು, ಬಟ್ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಹೇಳೋದಕ್ಕೆ ನೋಡ್ಬಿಟ್ರೆ ಅದು ಹೈಟು ವೆಯ್ಟು ಮತ್ತೆ ನಡೆಯೋ ಸ್ಟೈಲು ಅದು ಲುಕ್ಕೇ ಬೇರೆ ತರ. ಅದು ಶೋ ಕ್ವಾಲಿಟಿಗಳದು ಈ ನಾರ್ಮಲ್ ಆಗಿರೋ ಸ್ವಲ್ಪ ಇವು ಚೆನ್ನಾಗಿರ್ತವೆ. ಮೆಂಟಾಲಿಟಿ ಎರಡರದು ಒಂದೇನೆ, ಮನಸ್ಥಿತಿ ಎರಡರೂ ಒಂದೇನೆ, ಎರಡು ಇದೇನೆ, ಬಟ್ ಬೆಳೆಯೋ ಹೈಟು ವೀಟು ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಹಂಗಾಗಿ ಶೋ ಕ್ವಾಲಿಟಿಗೆ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ಒಳ್ಳೇದು ಅನಿಸ್ತದೆ. ಈ ಶ್ವಾನಗಳ ಪ್ರದರ್ಶನ ಆಗ್ಬಹುದು, ಸಾಕು ಪ್ರಾಣಿಗಳ ಪ್ರದರ್ಶನ ಆಗ್ಬಹುದು, ಯಾವ್ಯಾವ ಹಂತದಲ್ಲಿ ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ನಡೆಯುತ್ತೆ ಮತ್ತೆ ನೀವು ಎಲ್ಲೆಲ್ಲಿಗೆ ಹೋಗಿದ್ದೀರಿ? ಸರ್, ಅಲ್ಲೋರ್ ನಾನು ಇಂಡಿಯಾ ಎಲ್ಲ ಕಡೆ ಹೋಗ್ತೀನಿ. ವರ್ಷ ಪೂರ್ತಿ ಈಗ ಮಳೆಗಾಲ ಅಂದ್ಬಿಟ್ರೆ ಬಕೆಟ ಮೇಲೆ ತಿಂಗಳಿಗೆ ಒಂದು ಶೋ ಇದ್ದೇ ಇರುತ್ತೆ. ಹಂಗಾಗಿ ನಾವು ಎಲ್ಲ ಕಡೆ ತಗೊಂಡು ಹೋಗ್ತೀವಿ. ಈಗೆಲ್ಲ ನಮ್ಮ ಶೋಗೆ ಅಂತಾನೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತೆ ಇಲ್ಲಿ ಪ್ರತಿ ನವೆಂಬರ್ ಅಲ್ಲಿ ನಾನು ಹಾಸನ ಕನಗಳ ವತಿಯಿಂದ ಶೋ ಮಾಡ್ತೀನಿ. ಪ್ರತಿ ವರ್ಷನೂ ಶೋ ಮಾಡ್ಕೊಂಡ್ ಬರ್ತಾ ಇದೀವಿ. ಇಲ್ಲೂ ನಡೀತಾ ಇರುತ್ತೆ ನವೆಂಬರ್ ಅಲ್ಲಿ. ಆಸಕ್ತರು ಅಲ್ಲಿಗೆ ಬಂದ್ರು ಅದ್ರ ಬಗ್ಗೆ ಒಳ್ಳೆ ಮಾಹಿತಿ ಸಿಗುತ್ತೆ. ಒಳಗೆ ಜಡ್ಜಸ್ ಬಂದಿರ್ತಾರೆ, ಚೆನ್ನಾಗ ಕೆಸಿಎ ಜಡ್ಜಸ್ ಬಂದಿರ್ತಾರೆ. ಯಾಕಂದ್ರೆ ಬಗ್ಗೆ ಎಲ್ಲ ವರ್ಷ ಅನ್ಗಟ್ಲೆ ಸ್ಟಡಿ ಮಾಡಿ ಅದ್ರ ಬಗ್ಗೆ ಒಳ್ಳೆ ತಿಳಿದಿರೋ ಅಂತವ್ರು ಬಂದಿರ್ತಾರೆ. ಮತ್ತೆ ಶೋಗಳಿಗೆ ಹೋಗಿದ್ರೆ ಏನಪ್ಪಾ ಅಂದ್ರೆ ಮಾರ್ಕೆಟಿಂಗ್ ಹೆಂಗ್ ಮಾಡೋದು, ಬ್ರೀಡ್ ನ ಹೆಂಗೆ ಗುರುತಿಸಬೇಕು ಅನ್ನೋದು ಕ್ಲೀನ್ ಆಗಿ ಗೊತ್ತಾಗುತ್ತೆ. ಎಕ್ಸ್ಪ್ಲೇನ್ ಹೆಂಗಿರೋ ದುಡ್ಡು ಕೊಡ್ ತಗೊಂತಾರೆ ಪಾಪ, ತಗೊಳ್ಬೇಕಾದ್ರೆ ಹೋಗೋದು ಈ ಪೆಟ್ ಕ್ವಾಲಿಟಿ ನಾರ್ಮಲ್ ನಾಯಿಗಳಿಗೆ ಜಾಸ್ತಿ ಕೊಡ್ತಾ ತಗೊಂಡ್ಬಿಡ್ತಾರೆ. ಮತ್ತೆ ಫ್ಯೂಚರ್ ಅಲ್ಲಿ ಮರಿ ಹಾಕಿಸಿದಾಗ ಅದು ಒಳ್ಳೆ ಫಿಸಿಕ್ ಬರಲ್ಲ, ಮರಿ ಮರ ಕಷ್ಟ ಆಗುತ್ತೆ ಅವ್ರಿಗೆ. ಅಂತದಕ್ಕೆ ಈ ಶೋಗಳನ್ನ ಅಟೆಂಡ್ ಮಾಡಿದ್ರೆ ಅದರಿಂದ ಅವ್ರಿಗೆ ಕ್ಲೀನ್ ಆಗಿ ಮಾಹಿತಿ ಸಿಗುತ್ತೆ, ಯಾವ ತಗೋಬೇಕು, ಯಾವ ರೀತಿ ಸಾಕಬೇಕು. ಮತ್ತೆ ಫುಡ್ಸ್ ಅಷ್ಟೇ, ಎಲ್ಲ ಬಂದಿರ್ತಾರೆ, ಫುಡ್ ಕಂಪ್ನೀಸ್ ಇರ್ತಾರೆ, ಡಾಕ್ಟರ್ಸ್ ಬಂದಿರ್ತಾರೆ, ಅದಕ್ಕೆ ಬೇಕಾದಂತ ಎಲ್ಲ ಮಾಹಿತಿ ಸಿಗುತ್ತೆ. ಫುಡ್ಡಿಂದ ಹಿಡಿದು ಮೇಂಟೆನೆನ್ಸ್ ಇಂದ ಹಿಡಿದು ಪ್ರತಿಯೊಂದು ಮಾಹಿತಿನೂ ನಮ್ಮ ಶೋಗಳಲ್ಲಿ ಸಿಗುತ್ತೆ. ಅಂತ ಶೋಗಳು ಅಟೆಂಡ್ ಮಾಡೋರಿಗೆ ಎಲ್ಲ ಮಾಹಿತಿನೂ ಸಿಕ್ಬಿಡುತ್ತೆ. ಸರ್, ನೀವು ಹೇಗೆ ಮಾರ್ಕೆಟಿಂಗ್ ಮಾಡ್ತಾ ಇದ್ರೆ, ಯಾಕೆಂತಂದ್ರೆ ನೀವು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇರೋ ಅಂತವ್ರು, ಹೇಗೆ ಈ ರೀತಿ ವಿಸ್ತರಿಸಲಿಕ್ಕೆ ಸಾಧ್ಯ ಆಯ್ತು? ಸರ್, ಅದೇ ನಾನು ಹೇಳಿದ್ದೆ, ಸುಮಾರು ವರ್ಷದಿಂದ ಮಾಡೋದ್ರ ಕಾರಣ ನಮ್ದೆಲ್ಲ ಈಗೆಲ್ಲ ಮುಂಚೆ ನಾವು ಸ್ಟಾರ್ಟ್ ಮಾಡಿದಾಗ ವಾಟ್ಸ್ಆಪ್ ಫೇಸ್ ಇವೆಲ್ಲ ಇರಲೇ ಇಲ್ಲ, ನಮ್ದೆಲ್ಲ ಕಾಂಟ್ಯಾಕ್ಟ್ ಅಲ್ಲೇನೆ ಇದ್ದಿದ್ದು. ಈಗ ಒಬ್ಬ ಕಡೆ ಸಿಗುತ್ತೆ ಅಂದ್ರೆ ನಾವು ಸುತ್ತಾಡ ಹೋದಾಗ ಎಲ್ಲರೂ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಇಂಥವ್ರದ್ದು ಸಿಗುತ್ತೆ ಅಂತೇಳಿ ಹೋಗಿ ಬಂದು ಈ ತರ ಕಂಟ್ಯಾಕ್ಟ್. ಈಗೆಲ್ಲ ಮಾರ್ಕೆಟಿಂಗ್ ಮಾಡೋ ಸುಲಭ ಸರ್, ಎಲ್ಲ ವಾಟ್ಸ್ಆಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇದೆ, ಬೇಗ ಜನಕ್ಕೆ ತಲುಪ್ಬಿಡ್ತಾರೆ. ಮೇನ್ ನಾವು ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಜನ ಹುಡುಕ ಬಂದು ತಗೊಂಡೋಗ್ತಾರೆ. ಮೇನ್ ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ಕ್ವಾಲಿಟಿ ಹೈಜಿನಿಕ್ ಆಗಿತ್ತು ಅಂದ್ರೆ ಆರಾಮಾಗಿ ಸೇಲ್ ಮಾಡಬಹುದು. ಯಾವುದೇ ಪ್ರಾಣಿಗಳ ಸಾಕಾಣಿಕೆ ಆಗಲಿ ನಮಗೆ ದೊಡ್ಡ ಸವಾಲು ಏನು ಅಂತ ಅಂದ್ರೆ ಶುಚಿತ್ವವನ್ನ ಕಾಪಾಡ್ತಕ್ಕಂಥದ್ದು. ತಾವೀಗ್ಲೇ ಹೇಳಿದ್ರಿ, ಒಳ್ಳೆ ಹೈಜಿನಿಕ್ ನ ನಾವು ಕಾಪಾಡಬೇಕು ಅಂತ ಹೇಳಿ ಹೇಳಿದ್ರಿ. ಅದು ಎಲ್ಲಾ ದೃಷ್ಟಿಯಿಂದಲೂ ಕೂಡ ಒಳ್ಳೇದು, ಯಾಕೆಂತ ಅಂದ್ರೆ ನಾವು ಒಡನಾಟವನ್ನು ಇಟ್ಕೊಂಡಿರ್ತೀವಿ, ಅದಕ್ಕೆ ಬಂದಂತ ಕಾಯಿಲೆ ನಮಗೂ ಬರೋ ಅಂತ ಕೆಲವೊಂದಷ್ಟು ಕಾಯಿಲೆಗಳಿದಾವೆ, ಅವು ಬರೋ ಅಂತ ಸಾಧ್ಯತೆ ಇರುತ್ತೆ. ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಅವುಗಳ ಆರೋಗ್ಯ ಮತ್ತೆ ಗುಣಮಟ್ಟ ಇವೆರಡನ್ನು ಕೂಡ ಕಾಪಾಡಬೇಕು ಅಂತ ಅಂದ್ರೆ ಶುಚಿತ್ವವನ್ನ ನಾವು ಚಾಚು ತಪ್ಪದೆ ಪಾಲಿಸಬೇಕಾಗುತ್ತೆ. ನೀವು ನಿಮ್ಮ ಒಂದು ಸ್ಥಳದಲ್ಲಿ ಹೇಗೆ ಶುಚಿತ್ವವನ್ನ ಕಾಪಾಡ್ತಾ ಇದ್ದೀರಿ? ಮರಿಗಳಲ್ಲಿ ಅದು ಸೇಲ್ ಆಗಿದೆ ಸೇದ ಫಸ್ಟ್ ಪಪಿಡಿಪಿ ಅಂತ ಒಂದು ವ್ಯಾಕ್ಸಿನ್ ಬರುತ್ತೆ 30-40 days ಮಾಡಿಸ್ಬಿಡ್ತೀವಿ. ಅದು ಇವಾಗ ಸೇಲ್ ಆಗಲಿ ಅಥವಾ ನಮ್ಮ ಹತ್ರ ಇರಲಿ ಬೇರೆ ತಗೊಂಡೋಗ್ಲಿ ಫಸ್ಟ್ ಕಂಪಲ್ಸರಿ ಮಾಡಿಸ್ಬಿಡ್ತೀವಿ. ಅದಾದ್ಮೇಲೆ 3 ತಿಂಗಳು ತುಂಬೋದ್ರೊಳಗಡೆ ಮತ್ತೆ ಆಂಟಿರಾಬಿಸ್ ಆಂಟಿವೈರಸ್ ಎರಡು ಕೊಡ್ತಾರೆ. ಅದ ಎರಡು ಡೋಸೇಜ್ ಮಾಡ್ಕೊಂಡು ಮತ್ತೆ ಒಂದು ವರ್ಷ ತುಂಬಿದ್ಮೇಲೆ ಇನ್ನೊಂದು ವ್ಯಾಕ್ಸಿನ್ ಬರುತ್ತೆ. ಅದೊಂದು ವ್ಯಾಕ್ಸಿನ್ ಮಾಡಿಸ್ಕೊಂಡ್ಬಿಟ್ರೆ ಮತ್ತೇನು ಅವಶ್ಯಕತೆ ಇಲ್ಲ. ಇನ್ನು ಇಯರ್ಲಿ ಒನ್ಸ್ ವ್ಯಾಕ್ಸಿನ್ ಮಾಡಿಸ್ಕೊಂಡು ಹೋದ್ರೆ ಸಾಕದಕ್ಕೆ. ಇನ್ನು ನಾಯಿಗಳನ್ನ ನಾವು ಸಾಕ ಜಾಗ ಇರಬಹುದು, ನೀಟಾಗಿ ಇಟ್ಕೊಬೇಕು. ನಾವೆಲ್ಲ ಈಗ 10x10 ಅಲ್ಲಿ ಒಂದೊಂದು ನಾಯಿಗಳನ್ನ ಬಿಟ್ಟಿದೀವಿ. 10x10 ಜಾಗ ಬೇಕು. ಮತ್ತೆ ಅವಕ್ಕೆ ಸ್ವಲ್ಪ ಆದಷ್ಟು ಬಿಸಿಲು ಗಾಳಿ ಬೆಳಕು ಚೆನ್ನಾಗಿ ಬಿದ್ದಷ್ಟು ನಾಯಿಗಳು ಹೆಲ್ತಿ ಆಗಿರುತ್ತವೆ, ನೀಟಾಗಿ ಇರುತ್ತೆ. ಓಡಾಡ್ಕೊಂಡು ಅವಕ್ಕೆ ಮತ್ತೆ ಮಣ್ಣಲ್ಲಿ ಓಡಾಡ್ಬೇಕು ಅವು. ನಮ್ ಯಾವಾಗ ನಮ್ ಭೂಮಿದು ನೆಲ ಅವಕ್ಕೆ ಸ್ಪರ್ಶ ಆಗುತ್ತೆ ಅದು ಆಟೋಮೆಟಿಕ್ ಆಗೋದು ಹೈಜೆನಿಕ್ ಆಗಿರ್ತವೆ. ನಾಯಿಗಳು ಸ್ಟ್ರೆಂತ್ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಕ್ಯಾಲ್ಸಿಯಂ ಪ್ರಾಬ್ಲಮ್ ಬರೋ, ಕಾಲ್ ಬೆಂಡ್ ಆಗಂತದ್ದು, ಹೈಂಡ್ ಪ್ರಾಬ್ಲಮ್ ಬರೋದು, ಇದು ಯಾವ್ದೇ ರೀತಿ ಪ್ರಾಬ್ಲಮ್ ಬರಲ್ಲ. ಕೆಲವ್ರು ಏನ್ ಮಾಡ್ತಾರೆ, ನಾವು ಸಾಕ್ತಿ ಅಂತ ಕೇಜಲ್ಲಿ ಇಟ್ಟಿರ್ತಾರೆ, ನಾಯಿ ಆಚೆನೆ ಬಿಡಲ್ಲ. ಆತರ ಎಲ್ಲ ಮಾಡೋದ್ರಿಂದ ನಾಯಿಗಳಿಗೂ ಬೆಳವಣಿಗೆ ಕುಂಗುತ್ತೆ, ಮತ್ತೆ ಬ್ರೀಡ್ ಮಾಡ್ಸಕ್ಕೂ ಆಗಲ್ಲ. ಅದೆಲ್ಲ ಶುಚಿತ್ವಕ್ಕೆ ಹೆಚ್ಚು ಆದ್ಯತೆಯನ್ನ ನೀಡಬೇಕಾಗುತ್ತೆ. ಅದು ಹೌದು. ಈಗ ಬ್ರೀಡ್ ಮಾಡಿಸ್ಬೇಕು ಅಂದ್ರೆ ಅದು ಮೈಂಡ್ ಸೆಟ್, ಅವಾಗ ನಾನು ಮರಿ ಹಾಕ್ಬೇಕು ಅನ್ನೋದು ಬರ್ಬೇಕು ಮೈಂಡ್. ಯಾಕಂದ್ರೆ ಈ ನಾಯಿಲಿ ಒಂದು ಶಕ್ತಿ ಏನಪ್ಪ ಅಂದ್ರೆ, ನಾಯಿಗೆ ನರಿಗೆ ಅವಾಗ ಮರಿ ಹಾಕಕ್ ಇಷ್ಟ ಇಲ್ಲ ಅಂದ್ರೆ ಹೊಟ್ಟೆಲ್ ಮರಿನ ಕರಗಿಸ್ಕಂತವೆ. ಒಬ್ಬೊಬ್ಬ ಅದಕ್ಕೆ ಸೂಡೋ ಪ್ರೆಗ್ನೆನ್ಸಿ ಅಂತೀವಿ. ಕ್ರಾಸ್ ಮಾಡಿಸಿ 40-45 days ಹೊಟ್ಟೆ ಎಲ್ಲ ಚೆನ್ನಾಗಿ ಕಾಣ್ತಾ ಇರುತ್ತೆ, ಮರಿಗಳು ಇರ್ತಾವೆ ಹೊಟ್ಟೆಲ್ಲಿ. 10-15 days ಮರಿ ಹಾಕಕ್ ಡೇಟ್ ಇತ್ತು ಅಂದ್ರೆ ಅವಾಗ ಹಾಕಕ್ ಜಾಗ ಇಷ್ಟ ಆಗ್ಲಿಲ್ಲ ಅಂದ್ರೆ ಹೊಟ್ಟೆಲ್ಲ ಮರಿ ಕರಗಿಸ್ಕಂತವೆ. ಆ ಶಕ್ತಿ ನಾಯಿಗೆ ನರಿಗೆ ಮಾತ್ರ ಇರೋದು. ಹಂಗಾಗಿ ಎಷ್ಟು ನೀವು ಚೆನ್ನಾಗಿ ನೋಡ್ಕೊಂತೀರಾ ಅವಕ್ಕೆ ಖುಷಿ ಖುಷಿಯಾಗಿ ಇರ್ಬೇಕು. ಅವು ತಿನ್ಕೊಂಡು ಉಡ್ಕೊಂಡು ಚೆನ್ನಾಗಿದಾವೆ ಅಂದ್ರೆ ಆಟೋಮೆಟಿಕ್ ಆಗಿ ಲೀಟರ್ ಆಯ್ತವೆ. ಹಿಂಸೆಲ್ ಸಾಕೋದು ಬರೀ ದುಡಿಮೆ ಮಾಡೋಕ್ಕೋಸ್ಕರ ಸಾಕ್ತಿವಿ ಅಂತ ಸಾಕಾದ್ರೆ ಫೇಲ್ಯೂರ್ ಜಾಸ್ತಿ. ಸಾಮಾನ್ಯವಾಗಿ ನಾವು ದೊಡ್ಡ ಪ್ರಮಾಣದಲ್ಲಿ ಸಾಕಾಣಿಕೆಯನ್ನ ಮಾಡುವಾಗ, ಯಾವುದೇ ಸಾಕಾಣಿಕೆ ಆಗಿರಲಿ, ಅಂತಹ ಸಂದರ್ಭಗಳಲ್ಲಿ ಕೆಲವೊಂದು ಕಾಯಿಲೆಗಳು ರೋಗಗಳು ಬರುವಂತ ಸಾಧ್ಯತೆ ಇರುತ್ತೆ. ಈ ನಾಯಿ ಸಾಕಾಣಿಕೆ ಮಾಡುವಂತ ಸಂದರ್ಭದಲ್ಲಿ ಯಾವೆಲ್ಲ ಕಾಯಿಲೆ ಮತ್ತೆ ರೋಗ ಬರುವಂತ ಸಾಧ್ಯತೆ ಇರುತ್ತೆ, ಅದಕ್ಕೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸ್ತೀರಿ? ಒಂದ್ ವೇಳೆ ಕಾಯಿಲೆ ಬಂದೇ ಬಿಡ್ತು ಅಂತ ಹೇಳಿದ್ರೆ ಆನಂತರ ಚಿಕಿತ್ಸೆ ಇದೆಲ್ಲ ಹೇಗೆ? ಈಗ ಅದೇನು, ನೀವು ಕಂಪಲ್ಸರಿ ವ್ಯಾಕ್ಸಿನ್ ಅಂತ ಬರೋದಲ್ಲ, ವ್ಯಾಕ್ಸಿನ್ ಮಾಡಿದ್ರೆ 7 ಕಾಯಿಲೆಗೆ ಇರುತ್ತೆ ಅದು ವ್ಯಾಕ್ಸಿನೇಷನ್ ಅಲ್ಲಿ, DHPP ಅದರಲ್ಲಿ. ಇದು ಕಾಮನ್ ಡಿಸೀಸ್ ನಾಯಿಗಳಲ್ಲಿ, ಪಾವೋ ವೈರಸ್, ಲ್ಯಾಕ್ಟೋಸ್ಪೈರ, ಡಿಸ್ಟೆಂಪರ್ ಅಂತ ಹೇಳಿ. ಅದನ್ನ ವ್ಯಾಕ್ಸಿನ್ ಒಂದು ಮಾಡಿಸ್ಕೊಂಡ್ರೆ ಏನು ಕಾಯಿಲೆ ಬರುವಂತ ಚಾನ್ಸಸ್ ಇರಲ್ಲ. ಹಂಗ ಮತ್ತೆ ಬಂತು ಅಂದ್ರು ಈ ಹೊರಗಡೆ ಬೀದಿಲಿರುವಂತ ನಾಯಿಗಳಿಗೆ ಸ್ವಲ್ಪ ವ್ಯಾಕ್ಸಿನ್ ಆಗಿರಲ್ಲ. ಅಂತ ನಾಯಿಗಳಿಂದ ಈ ರೇಬಿಸ್ ಮತ್ತೆ ಲ್ಯಾಕ್ಟೋಸ್ಪೈರ್ ಇಂದ ಬರುವಂತ ಚಾನ್ಸಸ್ ಸ್ವಲ್ಪ ಇರುತ್ತೆ. ಬಟ್ ಏನಂದ್ರೆ ಇವು ಹೊರಗಡೆ ಬಿಡಲ್ಲ ಇವರು, ಆದ್ರೆ ಎಲ್ಲರೂ ಬಿಟ್ಟಾಗ ಆ ನಾಯಿಗಳೇನಾದ್ರು ಕಚ್ಚಿ ಇವ್ರಿಗೆ ನೋಡದಲ್ಲೇ ಇದ್ದಾಗ ಬರುವಂತ ಚಾನ್ಸಸ್ ಇರುತ್ತೆ. ಬಟ್ ಎಲ್ಲದಕ್ಕೂ ಈಗ ಟ್ರೀಟ್ಮೆಂಟ್ ಇದೆ, ಏನೀಗ ಯಾವುದಕ್ಕೆ ಹೆದರುವಂತ ಅವಶ್ಯಕತೆ ಇಲ್ಲ. ಬಟ್ ಕೇರ್ ತಗೊಬೇಕು ನಾವು ಅಷ್ಟೇ. ಅದಕ್ಕಿಂತ ಬಂತು ಅವ್ರೆ ನೀವು ಆ ಕ್ಷಣದಲ್ಲಿ ಹೋಗಿ ನೀವು ಸರಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅದಕ್ಕೆ ಏನ್ ಬೇಕು ಚಿಕಿತ್ಸೆ ಕೊಡಿಸ್ಬಿಟ್ರೆ ಪಟ್ಟಂತ ರೆಡಿ ಆಯ್ತವೆ, ಯಾವುದೇ ರೀತಿ ಈಗ ತೊಂದರೆ ಇಲ್ಲ. ಹಾಸನದಲ್ಲಂತೂ ಚಿಕಿತ್ಸೆಗೆ ಸಮಸ್ಯೆ ಇಲ್ಲ ಅಲ್ವಾ? ಏನು ತೊಂದರೆ ಇಲ್ಲ ಸರ್, ಒಳ್ಳೆ ವೆಟರ್ನರಿ ಕಾಲೇಜ್ ದೊಡ್ಡ ವಿಶಾಲವಾಗಿದೆ, ಎಲ್ಲಾ ರೀತಿ ಸವಲತ್ತು ಇದೆ, ಮತ್ತೆ ಪ್ರೈವೇಟ್ ಕ್ಲಿನಿಕ್ ಗಳಿದಾವೆ, 24-hour ಸರ್ವಿಸ್ ಇದೆ. ನೀವು ರಾತ್ರಿ 2 ಗಂಟೆಗೆ ಬೇಕು ಅಂದ್ರೂ ಡಾಕ್ಟರ್ ಬಂದು ಸರ್ವಿಸ್ ಕೊಡ್ತಾರೆ. ಆ ತರ ಇದಾರೆ ಈಗ ಈ ಹಾಸನದಲ್ಲಿ, ಏನು ತೊಂದರೆ ಇಲ್ಲ. ಈ ಒಂದು ಕರೋನಾ ಏನ್ ಬಂತಲ್ಲ, ಅದರ ನಂತರ ಸಾಕಾಣಿಕೆ ಮಾಡ್ತಕ್ಕಂಥದ್ದು, ಈ ಸಾಕು ಪ್ರಾಣಿಗಳ ಸಾಕಾಣಿಕೆ ಹೆಚ್ಚಾಯ್ತು ಅಂತ ಹೇಳಿ ಹೇಳ್ತಾರೆ, ನಿಜವಾದ? ಹೌದು ಸರ್, ಖಂಡಿತ. ಯಾಕಂದ್ರೆ ಏನಾಯ್ತು, ಕೊರೋನಾ ಟೈಮಲ್ಲೆಲ್ಲ ಈಗ ಬೆಂಗಳೂರೆಲ್ಲ ಸುಮಾರು ಜನ ಎಲ್ಲ ಕೆಲಸ ಇಲ್ದಂಗ ಆಗ್ಬಿಡ್ತು, ಹುಡುಗರುಗಳಿಗೆ ಯಾರು ಕೆಲಸ ಇಲ್ದಂಗ ಆಗ್ಬಿಟ್ರು. ಹಂಗಾಗಿ ಏನ್ ಮಾಡಿ, ಎಲ್ಲ ಬಂದ್ ಬಂದವರೆಲ್ಲ ಮನೆ ಹತ್ತಿರ ನಾಯಿ ಕಟ್ಟಾಕೊಳ್ಳೋದು, ಹಸು ಮಾಡ್ತಿದ್ದವರು ಜೊತೆಲ್ಲಿ 2 ನಾಯಿ, ಈಗ ಸುಪರಮ್ಮ ಮಾಡಿರ್ತಾರೆ, ಜೊತೆಲ್ಲ 2 ನಾಯಿ ಇಟ್ಗಳಂತ ಕೆಲಸ ಮಾಡೋ. ಎಷ್ಟು ಆಯ್ತು ಅಂದ್ರೆ ಪ್ರತಿ ಮನೆಯಲ್ಲೂ ನಾಯಿಗಳು ತುಂಬಾ ಡಿಮ್ಯಾಂಡ್ ಆಗ್ಬಿಡ್ತು. ಕೊರೋನಾ ಟೈಮಲ್ಲಂತೂ ಪ್ರತಿಯೊಬ್ರು ಸಾಕಾಕ್ ಸ್ಟಾರ್ಟ್ ಆಗ್ಬಿಟ್ಟು. ಆದ್ಮೇಲೆ ಒಂದ್ 2 ವರ್ಷ ಆದ್ಮೇಲೆ ಎಲ್ಲಾರ ಮನೇಲಿ ಬರೀ ನಮಗ್ ಬರ್ತಾ ಇದ್ದಿದ್ ಫೋನ್ಗಳು, ಸರ್ ಮರಿ ಇದೆ ಸೇಲ್ ಮಾಡಿಸ್ಕೊಡಿ, ಮರಿ ಇದೆ ಸೇಲ್ ಮಾಡಿಸ್ಕೊಳ್ಳಿ, ಮರಿ ಎಷ್ಟು ಮರಿ ಸೇಲ್ ಮಾಡೋಣ. ಯಾಕೆ ಸ್ವಲ್ಪ ಕೊರೋನಾಗ 2 ವರ್ಷ ಆದ್ಮೇಲೆ ಮತ್ತೆ ಮಾರ್ಕೆಟ್ ಡೌನ್ ಆಗ್ಬಿಡ್ತು, ಸಿಕ್ಕಾಬಿಟ್ಟು ಡೌನ್ ಆಗ್ಬಿಡ್ತು, ಸೇಲ್ಸ್ ತುಂಬಾ ಕಮ್ಮಿ ಆಗಿತ್ತು. ಈಗ ಒಂದ್ 2 ವರ್ಷದಿಂದ ಏನ್ ತೊಂದರೆ ಇಲ್ಲ, ಈಗೆಲ್ಲ ಚೆನ್ನಾಗಿ ಕ್ಲಿಕ್ ಆಗಿದೆ, ಸ್ವಲ್ಪ ಆದಷ್ಟು ಚೆನ್ನಾಗಿ ಮೂವಿಂಗ್ ಆಗ್ತಾ ಇದೆ. ಬಟ್ ಅದೇನ್ ಹೇಳೋದಲ್ಲ, ಮೇನ್ ಕ್ವಾಲಿಟಿ ಮೇಂಟೈನ್ ಮಾಡ್ತು ಅಂದ್ರೆ ಜನ ಹುಡುಕೋಬಂದು ತಗೊಂಡೋಗ್ತಾರೆ ಮೇನ್ ಅದು. ಈಗ 30 ತಳಿಯ ಶ್ವಾನಗಳನ್ನ ತಾವು ಸಂವರ್ಧನೆ ಮಾಡ್ತಾ ಇರೋದ್ರಿಂದ ನಿಮ್ಗೆ ಎಷ್ಟು ಜಾಗ ಬೇಕಾಗುತ್ತೆ, ಮತ್ತೆ ಏನೇನು ಮೂಲಭೂತ ಸೌಕರ್ಯಗಳನ್ನ ಅಲ್ಲಿ ಒದಗಿಸ್ಕೊಂಡಿದ್ದೀರಿ? ಸರ್, ನಾನು 5 ಕುಂಟೆ ಜಾಗದಲ್ಲಿ ಮಾಡಿದೀನಿ, ಬಟ್ ಅದು 34 ಜಾಗ ಕಮ್ಮಿನೆ. ಬಟ್ ನಾನು ಸಿಟಿಲಿ ಮಾಡ್ಕೊಂಡಿರೋದ್ರಿಂದ ನಂದು ತೋಟ ಇದೆ ಮೆಳಗೋಡ ಹತ್ರ, ಅಲ್ಲಿಗೆ ಶಿಫ್ಟ್ ಮಾಡೋಣ, 3 ಎಕರೆ ತೋಟ ಇದೆ, ಅಲ್ಲಿಗೆ ಮಾಡ್ಬೇಕು, ಪ್ಲಾನಿಂಗ್ ಇದೆ ಈಗ. ಬಟ್ ಅವಕ್ಕೆ ಏನಪ್ಪ ಅಂದ್ರೆ, ನಾಯಿಗಳಿಗೆ ಎಷ್ಟು ವಿಶಾಲವಾಗಿ ಸಾಕ್ತೀವೋ ಅಷ್ಟು ಮೈಂಡ್ ಸೆಟ್ ಚೆನ್ನಾಗಿರುತ್ತೆ, ಅಷ್ಟು ಚೆನ್ನಾಗಿ ಗ್ರೋತ್ ಬರ್ತವೆ. ಬ್ರೀಡಿಂಗ್ ಮಾಡಿಸೋದಾಗ್ಲಿ, ಶೋ ಮಾಡೋದಕ್ಕಾಗ್ಲಿ, ತುಂಬಾ ಒಳ್ಳೆ ಇದು ಜಾಗ ವಿಶಾಲವಾಗಿರಬೇಕು. ನೀವು ಸದ್ಯಕ್ಕೆ 5 ಗುಂಟೆಲ್ ಮಾಡ್ತಾ ಇದ್ದೀನಿ. ಎಲ್ಲೆಲ್ಲಿಗೆ ಈ ತಳಿಗಳ ಮಾರಾಟವನ್ನ ಮಾಡ್ತೀರಿ? ನಾನು ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಕಳಿಸ್ತೀನಿ. ಈಗ ಹೊರ ರಾಜ್ಯಗಳಲ್ಲೆಲ್ಲ ಹೆಂಗ್ ಗೊತ್ತಾಗ? ಅದಕ್ಕೆ ಅಂತಾನೆ ಈಗ ಕೆಲವು ಹುಡುಗರು ಟ್ರಾನ್ಸ್ಪೋರ್ಟರ್ ಗಳಂತಾನೆ ಇದಾರೆ. ಈಗ ಅವ್ರ ಕೆಲಸ ಏನಪ್ಪ ಅಂದ್ರೆ ವಾರದಲ್ಲಿ ಈಗ ಪಂಜಾಬಿಂದ ಹೊರಟ್ರೆ ಅಪ್ಟು ಈ ಕಡೆ ಕೇರಳ ಚೆನ್ನೈ ತನಕ ಬರ್ತಾರೆ. ಅವ್ರದ್ದು ಟ್ರಿಪ್ಪೇ ಅದು. ಈಗೆಲ್ಲ ವಾಟ್ಸಪ್ ಫೇಸ್ಬುಕ್ ಎಲ್ಲ ಅವ್ರದ್ದು ಆಗ್ತಾ ಇರ್ತಾರೆ. ಇವತ್ತು ಟ್ರಿಪ್ ಸ್ಟಾರ್ಟ್ ಅಂತ ಹೇಳಿದ್ರೆ ನಾನು ಇವತ್ತು ಪಂಜಾಬಿಂದ ಬೆಂಗಳೂರಿಗೆ ಬರ್ತಾ ಇದ್ದೀನಿ ಅಂದ್ರೆ ನಮ್ದು ಯಾವ್ದು ಡೆಲಿವರಿ ಆ ಡೇ ಟೈಮಿಗೆ ನಾವು ಕಸ್ಟಮರ್ ಸೆಟ್ ಮಾಡ್ಕೊಂಡಿರ್ತೀವಿ. ಮರಿಗಳನ್ನ ಕಳಿಸೋದಕ್ಕಾಗ್ಲಿ ಅವ್ರದೇ ವೆಹಿಕಲ್ ಬರುತ್ತೆ. ಅವ್ರ ಕಡೆಯಿಂದ ಬಂದ್ರೆ ಒಂದ್ ಟ್ರಿಪ್ ಈ ಕಡೆಯಿಂದ ಕಾಶ್ಮೀರ ಅಪ್ಟು ಆಲ್ ಓವರ್ ಇಂಡಿಯಾ ಎಲ್ಲಾ ಕಡೆ ಟ್ರಾನ್ಸ್ಪೋರ್ಟರ್ಗಳಿದ್ದಾರೆ. ಅದಕ್ಕೆ ಅಂತಾನು ಹುಡುಗರು ಇದಾರೆ. ಅದು ಒಂದು ಉದ್ಯೋಗ ಆಗಿದೆ. ಈಗ ಸುಮಾರು ಜನ ಇದ್ದಾರೆ. ಅದೆಲ್ಲ 15 ದಿವಸಕ್ಕೆ ಒಂದ್ ಟ್ರಿಪ್, 15 ದಿವಸ ತಾಂತಾರೆ ಹೋಗೋದಿಕ್ಕೆ. ಅಪ್ಟು ನೀವು ಜಮ್ಮು ಕಾಶ್ಮೀರ ತಂಗಡೆ ಕನ್ಯಾಕುಮಾರಿ ತನಕನು ಎಲ್ಲಾ ಕಡೆ ಸರ್ವಿಸ್ ಸಿಗುತ್ತೆ. ಏನ್ ಮರಿ ಕಳ್ಸಕ್ಕೆ ಅದು ಏನ್ ತೊಂದ್ರೆ ಇಲ್ಲ. ಇನ್ನು ಬೇಕಾದ್ರೆ ಫ್ಲೈಟ್ ಅಲ್ಲಿ ಕಳಿಸಬಹುದು. ಸ್ವಲ್ಪ ಎಕ್ಸ್ಪೆನ್ಸ್ ಜಾಸ್ತಿ ಬೀಳುತ್ತೆ ಫ್ಲೈಟ್ ಅಲ್ಲಿ. ಈ ಕಾರ್ ಅಲ್ಲಿ ಕಳ್ಸೋದಿಂದ್ರೆ ಎಕ್ಸ್ಪೆನ್ಸ್ ಒಂದು 5-10 ಸಾವಿರ ರೂಪಾಯಿ ಮುಗಿದೋಗುತ್ತೆ. ಹೊರದೇಶಗಳಿಗೆ ಕಳಿಸಿಲ್ವಾ? ಕಳಿಸಬಹುದು ಹೊರಗೆ. ಅಂದ್ರೆ ಅದಕ್ಕೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಮಾಡಿಸ್ಕೊಬೇಕು ನಾವು. ಕೆಲವು ದೇಶಗಳಲ್ಲಿ ಅದು ಅಲೋ ಮಾಡಲ್ಲ. ನಮ್ ದೇಶದಲ್ಲೂ ಅದನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೂ ಪರ್ಮಿಷನ್ ಬೇಕು. ಹಂಗಾಗಿ ನಮ್ ಇಂಡಿಯಾದ ಸ್ವಲ್ಪ ಅದು ಇದಿದೆ. ಹಂಗಾಗಿ ನಾವೆಲ್ಲ ಈಗ ಸ್ವಲ್ಪ ನೇಪಾಳಕ್ಕೆ ತರಿಸ್ಕೊಂಡು ಅಲ್ಲಿಂದ ಬೈ ರೋಡ್ ಅಲ್ಲಿ ತರಿಸ್ಕೊಂತ ಇದ್ದೀವಿ. ನಮ್ ಇಂಡಿಯಾ ಗವರ್ಮೆಂಟ್ ಇನ್ನೂ ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಎಕ್ಸ್ಪೋರ್ಟ್ ಮಾಡಬಹುದು, ಇಂಪೋರ್ಟ್ ಮಾಡ್ಕೊಳಕಲ್ಲ, ಕಳಿಸ್ಬೋದು ನಾವು. ಈಗ ಹೊರಗಡೆ ರಾಜ್ಯಗಳಿಗೆಲ್ಲ ಹೇಗೆ ಗೊತ್ತಾಗುತ್ತೆ, ಹೇಗೆ ಮಾರ್ಕೆಟಿಂಗ್ ಮಾಡ್ತೀರಿ ನೀವು? ಎಲ್ಲ ಎಲ್ಲ ಸರ್ ಎಲ್ಲ ವಾಟ್ಸ್ಆಪ್ ಅಲ್ಲಿ ಇದೆಯಲ್ಲ. ಈಗ ಆಲ್ ಗ್ರೂಪ್ ಇದೆ ನಮ್ಮಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ. ಎಲ್ಲ ಗ್ರೂಪ್ಗಳಲ್ಲಿ ಆರು ಇಂಡಿಯಾದಲ್ಲಿ ಇರೋರೆಲ್ಲರ ನಮ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಒಂದ್ ಮರಿ ಫೋಟೋ ಇದೆ ಅಂತ ಹೇಳಿ ನಾವ್ ಹಾಕ್ಬಿಟ್ರೆ ಆಲ್ ಓವರ್ ಇಂಡಿಯಾ ಗೊತ್ತಾಗ್ಬಿಡುತ್ತೆ ಟಕ್ಕನಂಗೆ. ಬಟ್ ಏನಪ್ಪ ಅಂದ್ರೆ ಗೊತ್ತಿರೋ ಅಂತವ್ರಿಗೆ ಕೊಟ್ಟಿ ತಗೊಳ್ಳೋದು ಮಾಡಿದ್ರೆ ಉತ್ತಮ. ಮತ್ತೆ ಅದರಲ್ಲೂ ಸ್ವಲ್ಪ ಫೇಕ್ ಮಾಡೋಂತಾರೆ ಇದೀರಲ್ಲ. ಈಗ ಗುರುತು ಪರಿಚಯ ಇರಲ್ಲ, ಎಲ್ಲೋ ಕುತ್ಕೊಂಡು ರಾಜಸ್ಥಾನಲ್ಲೆಲ್ಲ ಕುತ್ಕೊಂಡು ಮರಿಬೇಕು ಹಾಕಿ ಸಾರ್ ಅನ್ಬಿಡ್ತಾನೆ. ಆಮೇಲೆ ಇವ್ರು ಸಾಲ ಕೊಡ್ತು ಅಂದ್ರೆ ಕಷ್ಟ. ಹಂಗಾಗಿ ಗೊತ್ತಿರೋ ಅಂತ ನಂಬಿಕೆ ಇರೋಂತವ್ರ ಹತ್ರ ವ್ಯವಹಾರ ಮಾಡೋದು ಉತ್ತಮ. ಯಾಕಂದ್ರೆ ಪಾಪ ಆರ್ ಆರು ವರ್ಷಾನ್ಗಟ್ಲೆ ಸಾಕಿರ್ತೀವಿ, ಸುಮ್ನೆ ಹಿಂಗ್ ಹೋಗ್ಬಿಡ್ತು ಅಂದ್ರೆ ಬೇಜಾರಾಗುತ್ತೆ. ಹಂಗ ಅದೊಂದು ಮಾಡ್ಬೇಕು, ಹುಷಾರಾಗಿ ಮಾಡ್ಬೇಕು. ನಂಬಿಕೆ ಇರೋಂತವ್ರಿಗೆ ಕೊಡ್ಬೇಕಾಗುತ್ತೆ. ಕೊಟ್ರೆ ಒಳ್ಳೆ. ಅಥವಾ ಮೊದ್ಲೇ ದುಡ್ಡು ಕೊಡ್ತಾರೆ? ಕೊಡ್ತಾರೆ. ಅವ್ರು ಹಾಕ್ಬೇಕಾರ್ಲ ಅವ್ರಿಗೆ ನಮ್ಮೇಲೆ ಅವ್ರಿಗೆ ನಂಬಿಕೆ ಇರ್ಬೇಕು. ಅವನು ದುಡ್ಡು ಹಾಕ್ಬೇಕಲ್ಲ ಯೋಚನೆ ಮಾಡ್ತಾವ್ ನೀವು ನಾನು ದುಡ್ಡು ಹಾಕ್ಬೋದಾ ಅಂತ. ಎಲ್ಲ ಕೆಲವ್ರು ಎಷ್ಟೋ ಜನ ಹಾಕಿಸ್ಕೊಂಡು ಫೋನೇ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಈ ತರ ಎಲ್ಲ ಮಾಡ್ತಾರೆ. ಹಂಗಾಗಿ ನಾವು ನೋಡಿ ಮಾಡಿ ವ್ಯವಹಾರ ಎಲ್ಲದರಲ್ಲೂ ಇದೆ ಸರ್. ಈಗ ಹಂಗಾಗಿ ನಾವು ಏನೇ ವ್ಯವಹಾರ ಮಾಡ್ಬೇಕು ನಮ್ಮ ಮುಂಜಾಗ್ರತೆ ಕ್ರಮವಾಗಿ ಏನೇ ಪ್ರಿಕಾಷನ್ ತಗೊಂಡ್ ಮಾಡ್ಬೇಕು ಆತರ ಹುಷಾರಾಗಿ ಮಾಡಿದ್ರೆ ಯಾವ್ದೇ ಸಮಸ್ಯೆ ಆಗಲ್ಲ. ಹಂಗಾಗಿ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿಯೇ ನಾವು ಎಲ್ಲದನ್ನು ಕೂಡ ವ್ಯವಹಾರಗಳನ್ನ ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅಂತ ಹೇಳಿ ಹೇಳ್ತೀರಿ. ಏನೆಲ್ಲ ಸಮಸ್ಯೆಗಳು ಬರುತ್ತೆ ಈಗ ತಳಿ ಸಂವರ್ಧನೆ ಮಾಡುವಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬರ್ತಕ್ಕಂಥ ಸಮಸ್ಯೆಗಳೇನು, ಅವುಗಳನ್ನ ಹೇಗೆ ನೀವು ಎದುರಿಸ್ತೀರಿ? ಈಗ ಬ್ರೀಡಿಂಗ್ ಮಾಡೋದ್ರಲ್ಲಿ ಮೈನ್ ನಾನು ಹೇಳಿದ್ರೆ ಸೂಡೋ ಪ್ರೆಗ್ನೆನ್ಸಿ ಅಂದಲ್ಲ, ಫಸ್ಟ್ ಅದೇ ಕಂಪ್ಲೇಂಟ್. ಓಹೋ, ಎಲ್ಲ ಕಾಮನ್ ಪ್ರಾಬ್ಲಮ್ ಅದು. ಅದೇ ಹೇಳ ನಾನು ಮೈಂಡ್ ಸೆಟ್ ಚೆನ್ನಾಗಿರಬೇಕು. ನಾನ್ ಬ್ರೀಡ್ ಮಾಡಿಸ್ತೀನಿ ಅದ್ರಲ್ಲಿ ಏನೋ ದುಡಿಯಕೇನೆ ನಾನು ಮಾಡ್ಕೊಂಡಿದ್ದೀನಿ ಅಂತ ಮಾಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಅದ್ರ ದುಡಿಮೆ ಮಾಡೋಕ್ಕಾಗಲ್ಲ. ಅಷ್ಟು ಅದು ನಮ್ಮ ಜೊತೆ ಬೆರಿಬೇಕು. ಅದ್ರಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ ತರ ಟ್ರೀಟ್ ಮಾಡ್ಬೇಕು ನಾವು ಅದಕ್ಕೆ. ಅದಕ್ಕೊಂಚೂರು ನೋವು ಅದನ್ನು ನೋಡೋದಾಗ್ಲಿ ಅದಕ್ಕೆ ಏನಾದ್ರು ಬೇಕು ಅಂದ್ರೆ ನಮ್ಮ ಹತ್ರ ಬಂದು ಹೇಳ್ಕೊಳತ್ತೆ, ಬಾಯ್ಬಿಟ್ಟು ಹೇಳ್ಕೊಳಕಲ್ಲ. ಅದ್ರ ಫೀಲಿಂಗ್ಸ್ ನ ಅರ್ಥ ಮಾಡ್ಕೋಬೇಕು. ಆ ಫೀಲಿಂಗ್ಸ್ ಇಟ್ಕಂತು ಅಂದ್ರೆ ಅದರಿಂದ ನಾವು ನಲಕಾಸು ನೋಡ್ಬೇಕು ಅಂದ್ರೆ ಖುಷಿಯಾಗಿ ನೋಡಬಹುದು. ಯಾಕಂದ್ರೆ ಈಗ ಅದು ಫಸ್ಟ್ ಈಟಿಗೆ ಬರ್ತವೆ. ಬಂದಾಗ ನಾನು ಹೇಳಿದ್ನಲ್ಲ ಮೊದಲನೇ ಈಟಿಗೆ ಕ್ರಾಸ್ ಮಾಡ್ಸಕ್ ಹೋಗ್ಬಾರ್ದು. ಎರಡನೇ ಈಟಿಗೆ ಬರ್ತವೆ. ಎರಡನೇ ಈಟಿಗೆ ಮಾಡಿಸಿದ್ರೆ 9-10 ದಿವಸ ಅದು ಸರಿಯಾದ ಟೈಮ್. ಅಂದ್ರೆ ಅದು ಇವತ್ತಿಂದ ಬ್ಲೀಡಿಂಗ್ ಆಗಿ ಸ್ಟಾರ್ಟ್ ಆಗುತ್ತೆ. ಇವತ್ತಿಂದ 10 ದಿವಸ ಆಯ್ತು ಅಂದ್ರೆ 10 ದಿನದಿಂದ ಒಂದು 13-14 ದಿವಸ ತನಕ ಹೀಟಲ್ಲಿ ಇರ್ತವೆ. ತೀರಾ ಹೆಚ್ಚು ಕಮ್ಮಿ ನೋಡ್ಕೊಳ್ಳಿಲ್ಲ ಅಂದ್ರೂ ಕ್ಲಿನಿಕ್ಗಳಿದೆ, ಡಾಕ್ಟರ್ ಹತ್ರ ಕರ್ಕೊಂಡು ಸ್ಮೆಲ್ ಟೆಸ್ಟ್ ಮಾಡ್ತಾರೆ. ಅದ್ರ ಬ್ಲಡ್ ನ ತೆಗೆದು ಚೆಕ್ ಮಾಡಿ ಅದ್ರ ಅಂಡಾಣಗಳು ರಿಲೀಸ್ ಆಗಿದೆಯಾ, ಇವತ್ತು ಮಾಡಿಸ್ಬೋದು ಅನ್ನೋದು ಡೇಟ್ ನ ಡಾಕ್ಟರ್ ಕೊಡ್ತಾರೆ. ಅಂತ ಡೇಟ್ಗೆ ಈಗ ನಮ್ಮಂತ ಬ್ರೀಡರ್ಗಳ ಹತ್ರ ಕರ್ಕ ಬಂದ್ರೆ ಅದು ಒಳ್ಳೆ ಗಂಡು, ಆ ಗಂಡು ಪ್ರೂವನ್ ಇದೆಯಾ. ಮತ್ತೆ ಅಲ್ಲಿ ಮಾಡಿಸ್ಬೇಕಾದ್ರೆ ಮೈನ್ ಕ್ವಾಲಿಟಿ ನೋಡ್ಬೇಕು ಅವರು. ಒಳ್ಳೆ ಶೋ ಕ್ವಾಲಿಟಿ ಗಂಡುಗಳಲ್ಲೇ ಮಾಡಿಸಿದ್ರೆ ಉತ್ತಮ. ಒಂದ್ 2,000 ಜಾಸ್ತಿ ಆಗ್ಬೋದು, ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಫ್ಯೂಚರ್ ಮರಿ ಚೆನ್ನಾಗಿ ಬರ್ತವೆ. ಹಂಗಾಗಿ ಅಂತ ಗಂಡುಗಳಲ್ಲಿ ಕ್ರಾಸ್ ಮಾಡಿಸಿದ್ರೆ ಇವತ್ತು ಮೇಟ್ ಮಾಡಿಸ್ತೇನೆ ಅಂತ ಹೇಳಿದ್ರೆ ಇವತ್ತಿಂದ 58-65 ದಿವಸದೊಳಗೆ ಮರಿ ಆಗ್ತವೆ. ಎರಡೇ ತಿಂಗಳು 58-65 ದಿವಸದೊಳಗಡೆ ಮರಿ ಹಾಕುತ್ತೆ. ಮರಿ ಹಾಕೋ ಟೈಮಲ್ಲಿ ಒಂಚೂರು ನಾವು ಮುಂದೆ ಕುತ್ಕೊಂಡು ನೋಡ್ಕೊಬೇಕಾಗುತ್ತೆ. ಯಾಕಂದ್ರೆ ಅವಕ್ಕೆ ಕೆಲವು ಫಸ್ಟ್ ಟೈಮ್ ಕೆಲವು ನಾಯಿಗಳು ಅವೇ ನೋಡ್ಕೊಂತವೆ, ಇನ್ ಕೆಲವು ಸ್ವಲ್ಪ ಅವಕ್ಕೆ ಫೀಲಿಂಗ್ಸ್ ಇರಲ್ಲ ಮರಿಗಳ ಬಗ್ಗೆ. ಸುಮ್ನೆ ಹಾಕೋದು, ಮರಿ ಕ್ಲೀನ್ ಮಾಡ್ಕೊಳ್ಳಲ್ಲ, ಎಲ್ಲೋ ಹಾಕೋದು, ಎಲ್ಲ ಅಲ್ಲೆಲ್ಲೋ ಮನೆ ಕಳೆದು ಈ ತರ ಮಾಡ್ತಾ ಇರ್ತಾವೆ. ಆ ಟೈಮಲ್ಲಿ ಒಂಚೂರು ಕೇರ್ ತಗೊಂಡು ಅವಕ್ಕೆಲ್ಲ ನಾವು ಹೇಳ್ಕೊಟ್ರೆ ಒಂದ್ 2 ದಿನ ಆದ್ಮೇಲೆ ನೀಟಾಗಿ ಮರಿಗಳನ್ನ ನೋಡ್ಕೊಂತವೆ. ಮತ್ತೆ ಆ ಟೈಮಲ್ಲಿ ಅವಕ್ಕೂ ಸ್ವಲ್ಪ ಈಗ ಡೆಲಿವರಿ ಆಗ ಟೈಮಲ್ಲಿ ಒಂದೊಂದು ಮರಿ ಏನಾದ್ರು ಒಳಗಡೆ ಸಿಗಾಕೊಂಡು ಸತ್ತೋಗಿರೋ ಅಂತ ಸಮಸ್ಯೆಗಳು ಕಾಡ್ತವೆ. ನಾವು ನಾವು ಪಟ್ಟ ಅಂತ ಈಗ ಹಾಸನ್ ವೆಟರ್ನರಿ ಕಾಲೇಜ್ ಇದೆ, ಬಿಟ್ರೆ ಅಲ್ಲೇ ಡಾಕ್ಟರ್ ಮಂಜುನಾಥ್ ಅಂತ ಹೇಳಿದ್ರು, ಅಲ್ಲಿ ಪೆಟ್ ಕ್ಲಿನಿಕ್ ಅಂತ ಇದೆ. ಅವ್ರ ಹತ್ರ ಎಂತ ಒಂದ್ ಸಲಹೆ ತಗೊಂಡು ಈಗ ಸೀಜರಿಯನ್ ಮಾಡಿಸೋ ಅಂತ ಅವಶ್ಯಕತೆ ಇರುತ್ತೆ. ಸೀಜರಿಯನ್ ಮಾಡ್ತಾರೆ, ಮಾಡಿಸಿ ನೀಟಾಗಿ ಅದ್ರ ಬಗ್ಗೆ ಏನು ನಾವು ಮುಂಜಾಗ್ರತವಾಗಿ ಏನೇನು ಪ್ರಿಕಾಷನ್ ತಗೋಬೇಕು ತಗೊಂಡು ಕೇರ್ ತಗೊಂಡ್ರೆ ನಾವು ನೀಟಾಗಿ ಮರಿಗಳನ್ನ ಸಂವರ್ಧನೆ ಮಾಡಬಹುದು. ಹಾಸನಾಂಬ ಕೆನಾಲ್ ಮತ್ತೆ ಪೆಟ್ ಶಾಪ್ ಮೂಲಕ ಈ ಸಾಕು ಪ್ರಾಣಿ ಯಾರ್ಯಾರು ಸಾಕ್ತಾ ಇದಾರೋ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇನ್ನೂ ಒಂದಷ್ಟು ಸೇವೆಗಳನ್ನ ಈ ಒಂದು ಇದರಿಂದ ತಾವು ಕೊಡ್ತಾ ಇದ್ದೀರಿ. ಏನೆಲ್ಲ ಸೇವೆಗಳು? ನಮಗೆ ಬೋರ್ಡಿಂಗ್ ಫೆಸಿಲಿಟಿ ಇದೆ. ಈಗ ಎಲ್ಲರೂ ಒಂದ್ ದಿವಸ ಎರಡು ದಿವಸ ವಾರಗಟ್ಟಲೆ ಏನಾದ್ರು ಹೋಗ್ತಾರೆ ಅಂದ್ರೆ ತಂದು ನನ್ನಲ್ಲಿ ಬಿಡಬಹುದು. ಅದಕ್ಕೆ ಅಂತಾನೆ ಸಪರೇಟ್ ಕೆನಾಲ್ಗಳಿದೆ, ಸಪರೇಟ್ ಕೇಜ್ ಇದೆ. ನಮ್ಮ ನಾಯಿಗಳ ಜೊತೆ ಅವ್ರ ನಾಯಿ ಬಿಡಲ್ಲ, ಅವ್ರದನ್ನ ನಮ್ಮ ನಾಯಿ ಜೊತೆ ಸೇರಿಸಲ್ಲ. ಅದಕ್ಕೆ ಸಪರೇಟ್ ಆಗಿ ಪಾರ್ಟಿಷನ್ ಇದೆ, ಅಲ್ಲಿ ಬಿಡ್ತೀವಿ. ಅವ್ರು ಏನ್ ಫೀಡಿಂಗ್ ಆಗ್ತೀವಿ, ರೂಟೀನ್ ಕೇಳ್ಕಂತೀವಿ ಅವ್ರ ಹತ್ರ, ನೀವೇನ್ ಕೊಡ್ತಾರ, ವೆಜ್ ನಾನ್ ವೆಜ್ ಯಾವ ತರ ಕೊಡ್ತಾ ಇದ್ರೆ ಕೇಳ್ಕೊಂಡು ಅವ್ರೇನ್ ಕೊಡ್ತಾರ ಅದೇ ಫುಡ್ನ ನಾವೇ ಕೊಡ್ತೀವಿ. ಮತ್ತೆ ಈಗ ಕಾಲೇಜಲ್ಲಿ ಏನಾದ್ರು ಸೀಜರ್ ಏನಾಗಿರುತ್ತೆ, ಬೇರೆ ಫ್ರಾಕ್ಚರ್ ಆಗಿರುತ್ತೆ, ಹೊರಗಡೆಯಿಂದ ಬಂದಿರ್ತಾರೆ, ಕ್ಯಾರಿ ಮಾಡಕ್ಕಲ್ಲ, ಅಂತವೆಲ್ಲ ತಂದು ನಮ್ಮ ಹತ್ರನೇ ಬಿಡಬಹುದು. ಅವೆಲ್ಲ ಈಗ 15 ದಿವಸ ಆದ್ರೆ ಪ್ರೈಸ್ ಕಮ್ಮಿ ಇರುತ್ತೆ. ಒಂದೊಂದ್ ದಿವಸಕ್ಕೆಲ್ಲ ಆದ್ರೆ ಒಂದು 400 ಚಾರ್ಜ್ ಮಾಡ್ತೀವಿ, 15 ತಿಂಗಳಗಟ್ಟಲೆ ಆದ್ರೆ ಕಮ್ಮಿ ಮಾಡ್ತೀವಿ. ಮತ್ತೆ ಇದೆಲ್ಲ ಫೆಸಿಲಿಟೀಸ್ ಇದೆ ನಮ್ಮಲ್ಲಿ. ಹೆಚ್ಚು ದಿವಸದಷ್ಟು ಕಡಿಮೆ ಆಗುತ್ತೆ. ಒಂದ್ ದಿವಸ ಎರಡು ದಿವಸ ಆದ್ರೆ ನೀವೇನು ಫಿಕ್ಸ್ ಮಾಡಿರ್ತೀರಲ್ಲಿ ಮಾಡ್ತೀರಿ. ಈ ಎಲ್ಲ ವ್ಯವಹಾರದಿಂದ ಒಂದು ವರ್ಷದಲ್ಲಿ ತಾವು ಎಷ್ಟು ಲಕ್ಷಗಳ ವ್ಯವಹಾರವನ್ನು ಮಾಡ್ತೀವಿ? ತಿಂಗಳಿಂದ 3-4 ಲಕ್ಷ. 4 ಲಕ್ಷ. ನೀವು ಏನೀಗ ಬೋರ್ಡಿಂಗ್ ಅಂತ ಹೇಳಿದ್ರಿ, ಅದಾಗಿರ್ಬೋದು ಬೇರೆ ಬೇರೆ ತರದ ಸರ್ವಿಸ್. ಈಗ ನನ್ನ ಹತ್ರ ಮೀಟಿಂಗ್ ಅಂತ ಮೇಲ್ಗಳು ಜಾಸ್ತಿ. ಈಗ ನಾನು ಹೇಳದ್ನಲ್ಲ ಎಲ್ಲಾ ಬ್ರೀಡರ್ಗಳು ಆಗ್ಬಿಟ್ಟಿದ್ರೆ ಅಂತ, ಎಲ್ಲಾ ಫೀಮೇಲ್ ಇಟ್ಟಿದ್ರೆ ನಾವು ಒಳ್ಳೊಳ್ಳೆ ಗಂಡುಗಳು ಇಟ್ಕೊಂಡಿದೀವಿ. ಈಗ ಅವ್ರ ಮನೇಲಿ ಮರಿ ಹಾಕಿದ್ದ ಮರಿನೂ ನಾವೇ ತಾಂತೀವಿ. ಈಗ ಅವ್ರ ಮರಿ ಸೇಲ್ ಮಾಡ್ಬೇಕು, ಏನಪ್ಪ ಮಾಡ, ಅದ ಅವಶ್ಯಕತೆ ಏನಿಲ್ಲ, ನಾನೇ ತಾಂತೀನಲ್ಲ. ಒಂದ್ ಬಲ್ಕಲ್ಲಿ ಒಂದು ರೇಟ್ ಫಿಕ್ಸ್ ಮಾಡ್ಕೊಂಡು ನಾವೇ ಮರಿಗಳನ್ನ ತಗೊಂತೀವಿ. ನಾವು ಅದನ್ನ ತಗೊಂಡು ನಾವು ಅದಕ್ಕೆ ಏನ್ ಬೇಕು, ಇನ್ನೊಂದು ವಾರ ದಿವಸ ಫೀಡಿಂಗ್ ಮಾಡಿ ಸ್ವಲ್ಪ ಸೈಜ್ ಎಲ್ಲ ಚೆನ್ನಾಗಿ ಮಾಡಿ ಸೇಲ್ ಮಾಡೋದು ನಮ್ಮಲ್ಲಿದೆ. ಸಾಕು ಪ್ರಾಣಿಗಳನ್ನ ಸಾಕುವಾಗ ನಾವು ಸಾಕಾಣಿಕೆದಾರರಾಗಿ ಸಾಮಾನ್ಯವಾಗಿ ಮಾಡೋ ಅಂತ ತಪ್ಪುಗಳು ಏನು, ಏನ್ ಮಾಡಬೇಕು, ಏನ್ ಮಾಡಬಾರ್ದು? ಅದೇ ಸಾಕಾಣ್ ನಾನು ಹೇಳದ್ನಲ್ಲ, ಫಸ್ಟ್ ಅವರು ಅದ್ರ ಜೊತೆ ಒಂದು ಬಾಂಧವ್ಯ ಬೆಳೆಸ್ಕೊಬೇಕು ಮೇನ್. ಅದೇ ನಾನು ಎಲ್ಲಾರ್ಗು ಹೇಳೋದು ಅದೇನೆ, ಫಸ್ಟ್ ಮೊದಲು ಅಟ್ಯಾಚ್ಮೆಂಟ್ ಇಟ್ಕೊಳ್ಳಿ. ಅಟ್ಯಾಚ್ಮೆಂಟ್ ಇಟ್ಕೊಂಡ್ರೆ ಇನ್ನು ಆಟೋಮೆಟಿಕ್ ಆಗಿ ಅವೇ ತೋರಿಸ್ತವೆ, ಅದು ಹೆಂಗಿರ್ಬೇಕು, ನಾ ಅದ್ರದ್ದು ಏನು ಇನ್ಕಮ್ ಬರುತ್ತೆ ಅನ್ನೋದಲ್ಲ ಅವೇ ತೋರಿಸ್ತವೆ. ಬಟ್ ನಾವು ಅದ್ರ ಜೊತೆ ಫಸ್ಟ್ ಬಾಂಧವ್ಯ ಇಟ್ಕೊಂಡು ಅದಕ್ಕೆ ಒಳ್ಳೆ ಆರೈಕೆ ಕೊಟ್ಟು ಪೋಷಣೆ ಕೊಟ್ಟು ಅದನ್ನ ನಾವು ನಾಯಿ ತರ ನೋಡಿದ್ರೆ, ನಮ್ಮ ಮನೆಯ ಒಂದು ಮೆಂಬರ್ ತರ ಅದನ್ನ ಸಾಕೊಂಡೋದ್ರೆ ಮುಂದಕ್ಕೆ ಅವ್ರು ದಾರಿ ಅವೇ ತೋರಿಸ್ತವೆ ಸರ್. ಅದರಲ್ಲಿ ಏನೋ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದೇ ಬೇಡ. ಮೊದಲು ಬಾಂಧವ್ಯ ವೃದ್ಧಿ. ಹೌದು, ಬಾಂಧವ್ಯ ವೃದ್ಧಿ ಆಯ್ತು ಅಂತ ಹೇಳಿದ್ರೆ ಅವುಗಳ ಪಾಡ್ಗವು ಚೆನ್ನಾಗಿ ನೋಡ್ಕೊಂಡು ಅವೇ ನಮ್ಮ ನೋಡ್ಕೊಂತವೆ ನೋಡ್ಕೊಳ್ತವೆ ಚೆನ್ನಾಗೂ ಕೂಡ ಇರ್ತವೆ. ಈ ಸಾಕು ಪ್ರಾಣಿಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಪ್ರಾಣಿಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಾನೂನು ಕಟ್ಟಲೆಗಳು ಎಲ್ಲ ಇದಾವೆ, ಅದನ್ನೆಲ್ಲ ಹೇಗೆ ನೀವು ಪಾಲಿಸ್ತಾ ಇದ್ದೀರಿ? ಸರ್, ಈಗ ನಮ್ಮ ಕೆನಲ್ಗಳಿಗೆಲ್ಲ ಈಗ ಅನಿಮಲ್ ವೆಲ್ಫೇರ್ ಬೋರ್ಡ್ ಇಂದ ರಿಜಿಸ್ಟರ್ ಆಗಿರ್ಬೇಕು, ಪ್ರಾಣಿದಯ ಸಂಘದಿಂದ ಒಂದು ರೂಲ್ ಮಾಡಿದ್ದಾರೆ. ಬಟ್ ಅದಿನ್ನು ಸ್ವಲ್ಪ ಹೈಕೋರ್ಟ್ ಅಲ್ಲಿ ಅಪೀಲ್ ಅಲ್ಲಿ ಇದೆ, ಕೆಲವು ರೂಲ್ಸ್ ರೆಗ್ಯುಲೇಷನ್ ಗಳು ಆಗಿದೆ, ಅದೆಲ್ಲ ಫಾಲೋ ಅಪ್ ಮಾಡೋದ್ ಕಷ್ಟ. ಬಟ್ ಅದ್ರ ನಾವು ಆಲ್ರೆಡಿ ಮಾಡಿಸ್ಕೊಂಡಿದೀವಿ, ನಗರಸಭೆಯಿಂದೆಲ್ಲ ಇದಿದೆ. ಪ್ರಾಣಿದಯ ಸಂಘದಿಂದಾನೆ ಒಂದು ಕಾನೂನು ಬಂದಿದೆ. ಈಗ ಯಾವ್ದೇ ಒಂದು ಇದರ ಬ್ರೀಡಿಂಗ್ ಸೆಂಟರ್ ಗಳು ಮಾಡ್ಕೊಬೇಕು ಅಂದ್ರೆ ಅದಕ್ಕೆ ಏನಿದೆ ಒಂದು 30-40 ರೂಲ್ಸ್ ಗಳು ಹೇಳಿದ್ದಾರೆ, ಅದರಲ್ಲಿ ಸ್ವಲ್ಪ ಕೆಲವು ರೂಲ್ಸ್ ಗಳು ಫಾಲೋ ಅಪ್ ಮಾಡೋದು ಕಷ್ಟ. ಹಂಗಾಗಿ ಅದನ್ನೆಲ್ಲ ಒಂಚೂರು ಅವರು ಇದ್ ಮಾಡಾದ್ಮೇಲೆ ಅದರಿಂದ ಒಂದು ಲೈಸೆನ್ಸ್ ಮಾಡ್ಕೊಡ್ತಾರೆ ನಮ್ಗೆ. ಆ ಲೈಸೆನ್ಸ್ ನ ತಗೊಂಡು ಸಾಕಾದ್ರೆ ಒಳ್ಳೇದು. ತಾವೊಬ್ರು ಪ್ರಾಣಿ ಪ್ರಿಯರಾಗಿ ಈ ಸಾಕು ಪ್ರಾಣಿಗಳನ್ನ ಸಾಕುವಂತವರಿಗೆ ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಫಸ್ಟ್ ಅದ್ರ ಜೊತೆ ಒಳ್ಳೆ ಬಾಂಧವ್ಯ ಬೆಳೆಸ್ಕೊಳ್ಳಿ. ಮೊದಲನೇದಾಗಿ ಇದನ್ನ ಶ್ವಾನ ಅಂತಾನೆ ನೋಡಬೇಡಿ, ನಮ್ಮ ಮನೆ ಮಕ್ಳು ತರ ನೋಡೋದ್ರ ತುಂಬಾ ಉತ್ತಮ ಅಂತ ಹೇಳ್ಕೊದೆ. ಯಾಕಂದ್ರೆ ಅವಕ್ಕೆ ಈಗ ನಮ್ಗಳ ಮಾತು ಬರುತ್ತೆ, ಏನೋ ಹೇಳ್ಕಂತೀವಿ. ಅವ್ರು ಮೂಕ ಪ್ರಾಣಿಗಳು, ಅದು ಏನೇ ಒಂದು ನೋವಾಗ್ಲಿ ಒಂದು ವೇದನೆ ಇದ್ರೆ ಹೇಳ್ಕೊಳಕ್ಕಲ್ಲ. ಹಂಗಾಗಿ ಅದ್ರ ಜೊತೆ ನಾವು ಒಳ್ಳೆ ಒಳನಾಟ ಇಟ್ಕೊಂಡು ಅದನ್ನು ನಮ್ಮ ಫ್ಯಾಮಿಲಿ ಮೆಂಬರ್ ಗಳ ತರ ಸಾಕೊಂಡು ಹೋದ್ರೆ ಬಾರಿ ಉತ್ತಮ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೆದು ರಾಘವೇಂದ್ರ ಅವರೇ, ಸಾಕು ಪ್ರಾಣಿಗಳ ಆರೈಕೆ ಹೇಗೆ, ನೀವು ಹೇಗೆ ಅದನ್ನ ಮಾಡ್ತಾ ಇದ್ದೀರಿ, ಅದರಿಂದ ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಂಡಿದ್ದೀರಿ, ಮತ್ತು ಸಾಕು ಪ್ರಾಣಿಗಳನ್ನ ಸಾಕ್ತಕ್ಕಂಥವ್ರು ಯಾವ ರೀತಿ ಪ್ರಾಣಿಗಳನ್ನ ಸಾಕಾಣಿಕೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರಗಳನ್ನ ನಿಮ್ಮ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ಸಾಕು ಪ್ರಾಣಿಗಳ ತಳಿ ಸಂವರ್ಧನೆಯಲ್ಲಿ ತೊಡಗಿಸಿಕೊಂಡಿರುವ ಹಾಸನದ ಬೊಮ್ಮನಾಯಕನಹಳ್ಳಿಯ ಕೃಷಿಕ ಹಾಗೂ ಪ್ರಾಣಿಪ್ರಿಯ ಎಚ್ಎಂ ರಾಘವೇಂದ್ರ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಎರೆಗೊಬ್ಬರ ತಯಾರಿಸುವ ವಿಧಾನ ಕುರಿತಂತಹ ವಿಚಾರಗಳನ್ನು ನೋಡೋಣ.

ಬಯಸಿ ನಗಿಸಲಿಲ್ಲ ನನ್ನ ನೋವ ಮರೆಸಿ ನಾನೊಂದು ಫಲವಿಲ್ಲದ ಮರ ನೀಡೊಂದು ದಯಿತೋ